ಬಿಡುವಿನ ಸಮಯ ಎಲ್ಲ ಸಾಕ್ತಾ ಇತ್ತು. ಇದನ್ನು ಔಷಧಿಯಾಗಿ ನೀವು ಬಳಕೆ ಮಾಡುವಂಥ ಸಂದರ್ಭದಲ್ಲಿ ಇದೆಲ್ಲ ನೀವೇ ಸ್ವತಃ ಬೆಳ್ಕೊಳ್ಬೋದು ಅಂತ ನಿಮಗೆ ಅನಿಸಿದ್ದು ಹೇಗೆ? ಆ ನಂತರದಲ್ಲಿ ಏನು ಪ್ರಯತ್ನಗಳಾಯಿತು? ಈಗ ನಿಮ್ಮ ಕೃಷಿ ಭೂಮಿಯಲ್ಲಿ ಯಾವ ಎಲ್ಲ ರೀತಿಯ ಔಷಧ ಸಸ್ಯಗಳನ್ನು ನೀವು ಬೆಳ್ಕೊಳ್ತಾ ಇದ್ದೀರಿ, ಆ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡಿ. ಮೊದಲಿಗೆ ನನ್ನ ಪ್ರಾಕ್ಟೀಸಿಗೆ ಬೇಕಾದಂಥ ಔಷಧಿಗಳನ್ನ ಮಾರ್ಕೆಟಿಂದ ಕೊಂಡ್ಕೊಳ್ಳುವಾಗ ಅದರಲ್ಲಿ ತುಂಬ ಅಡಲ್ಟ್ರೇಷನ್ ಇದೆ ಅಂತ ಅನಿಸ್ಲಿಕ್ಕೆ ಶುರುವಾಯಿತು. ಮತ್ತು ಆ ಅಡಲ್ಟ್ರೇಷನ್ ಆಗಿರುವಂಥ ಔಷಧಿ ದ್ರವ್ಯಗಳನ್ನ ತಗೊಂಡು ನಾವು ಅದನ್ನು ಪೇಷೆಂಟಿಗೆ ಕೊಟ್ಟಾಗ ನಮಗೆ ಬೇಕಿರುವಷ್ಟು ರಿಸಲ್ಟನ್ನು ನಾವು ಪಡ್ಕೊಳ್ಳೋಕ್ಕಾಗಲ್ಲ ಅಂತ ಅನ್ನಿಸ್ದಾಗ ನಾನೇ ಯಾಕೆ ಬೆಳ್ಕೋಬಾರ್ದು ಅಂತ ಅನಿಸಿ ಅದನ್ನು ಹೇಗೂ ನಮಗೆ ಕೃಷಿ ಅನ್ನೋದು ಮೊದಲಿಂದನೂ ಗೊತ್ತಿದ್ದಂಥದ್ದೇ ಮತ್ತು ಮೂಲ ಕೃಷಿಕ ಕುಟುಂಬದಿಂದನೇ ಬಂದಿರೋ ಕಾರಣ ಬೆಳಿಬೇಕು ಅಂತ ಅನಿಸ್ಕೊಂಡು ಸಾಧ್ಯ ಆದಷ್ಟು ಗಿಡಗಳನ್ನ ಪ್ರತಿ ವರ್ಷ ಒಂದೊಂದು ವಿಶೇಷ ಸಂದರ್ಭಗಳಲ್ಲಿ, ಉದಾಹರಣೆಗೆ ನನ್ನ ಹುಟ್ಟಿದಬ್ಬ ಇರ್ಬೋದು, ಅವತ್ತು ಒಂದು ಹೊಸ ಗಿಡಗಳನ್ನು ಹಾಕುವಂಥದ್ದು, ಅಥವಾ ಯಾವುದೇ ಒಂದು ವಿಶೇಷ ದಿನನ ತಗೊಂಡು ಆ ದಿನ ಗಿಡಗಳನ್ನ ಹಾಕ್ಕೊಂಡು ಬಂದ್ವಿ. ಕಳೆದ 6 ವರ್ಷಗಳಲ್ಲಿ ಸುಮಾರು ನನ್ನ ಪ್ರಾಕ್ಟೀಸಿಗೆ ಬೇಕಿರುವಂಥ ಔಷಧಿ ಸಸ್ಯಗಳನ್ನ ಬೆಳೆಸ್ಕೊಂಡು ಬಂದಿದ್ದೀನಿ. ಮಧುನಾಶಿನಿ ಇರ್ಬೋದು, ಲಕ್ಕಿ ಸೊಪ್ಪು ಅಂತ ಕರೆಯುವಂಥ ನೆಕ್ಕಿ ಸೊಪ್ಪು, ಅದನ್ನು ನಿರ್ಗುಂಡಿ ಅಂತ ಕರಿತೀವಿ, ಅದು ಏರಂಡ, ಏರಂಡ ಅಂತಂದರೆ ನಮ್ಮ ಅರಳು, ಅರಳೆಣ್ಣೆಗೆ ಬೆಳೆಸುವಂಥ ಅರಳು ಗಿಡ ಅದು. ಮತ್ತು ಇವನ್ ಬೇಲದಣ್ಣು, ಬೇಲದಣ್ಣು ಕೂಡ ಒಂದು ಮೆಡಿಸನಲ್ ವ್ಯಾಲ್ಯೂ ಇದೆ ಅದು. ಹಲಸು, ಇದು ಕೂಡ ಹಣ್ಣು ಮತ್ತು ಇದು ಮೆಡಿಸನಲ್ ವ್ಯಾಲ್ಯೂ ಇರುವಂಥ ಗಿಡ. ಅರ್ಕ ಅಥವಾ ಎಕ್ಕ ಅಂತ ಏನು ಕರಿತೀವಿ ಅದು. ನುಗ್ಗೆ ಸೊಪ್ಪು, ಈ ಥರ ಸುಮಾರು. ಮಂಡುಕಪರ್ಣಿ, ಮಂಡುಕಪರ್ಣಿ ಅಂತಂದರೆ ಒಂದೆಲಗ ಸೊಪ್ಪು. ಹೆಚ್ಚಿನ ಸಮಯದಲ್ಲಿ ಒಂದೆಲಗನ ನಾವು ಬ್ರಾಹ್ಮಿ ಅಂತೇಳಿ ಕನ್ಫ್ಯೂಸ್ ಆಗಿರ್ತೀವಿ. ಬ್ರಾಹ್ಮಿನೇ ಬೇರೆ, ಒಂದೆಲಗನೇ ಬೇರೆ. ಒಂದೆಲಗ ಅನ್ನುವಂಥದ್ದು ಮಂಡುಕಪರ್ಣಿ, ಇದು ಕೂಡ ತುಂಬ ಹೆಚ್ಚಿನ ಮೆಡಿಸನಲ್ ಯೂಸಸ್ ಇರುವಂಥ ಒಂದು ಔಷಧಿ ಸಸ್ಯ. ಸೊ ಹೀಗೆ ಸುಮಾರು ಒಂದು 10-15 ಹೆಚ್ಚಿನ ಔಷಧಿ ಸಸ್ಯಗಳು ಹಾಕಿದ್ದೀವಿ. ಮತ್ತು ನ್ಯಾಚುರಲ್ ಆಗಿ ನಮ್ಮ ಜಮೀನಲ್ಲಿ ಬೆಳೆಯುವಂಥ ಸುಮಾರು ಔಷಧಿ ಸಸ್ಯಗಳಿದೆ. ಈಗ ಮುಟ್ಟಿದರೆ ಮುನಿ ಗಿಡ, ಅದು ಕೂಡ ಒಂದು ಲಜ್ಜಾಲು ಅಂತ ಕರಿತೀವಿ. ಅದು ನ್ಯಾಚುರಲಾಗಿ ನಾನೇನು ಹಾಕಿ ಅದಕ್ಕೆ ಮುತುವರ್ಜಿ ವಹಿಸಬೇಕು ಅಂತಿಲ್ಲ, ಕಳೆ ಗಿಡ ಅಂತ ಹೇಳಿ ಕಿತ್ತು ಬಿಸಾಕ್ತಿರ್ತಾರೆ, ಅದನ್ನು ನಾನೀಗ ಸಂರಕ್ಷಿಸ್ಕೊಂಡು ಔಷಧಿಯಾಗಿ ಅದನ್ನು ಬಳಸ್ಕೊತಿದ್ದೀನಿ. ಜೊತೆಗೆ ಗರಿಕೆ ಕೂಡ, ಗರಿಕೆ ರೈತರಿಗೆ ಅದು ನಿರುಪಯುಕ್ತ, ಮತ್ತು ಅದು ಕಳೆ ಗಿಡ. ಈ ಗರಿಕೆ ಕೂಡ ತುಂಬ ಔಷಧೀಯ ಗುಣ ಇರುವಂಥ ಒಂದು ಸಸ್ಯ. ಮತ್ತು ಗರಗದ ಸೊಪ್ಪು ಅಂತ ಕರಿತೀವಿ, ಗರಗದ ಸೊಪ್ಪು ಅದು ಕೂಡ ತುಂಬ ಔಷಧಿ ಗುಣಗಳುಳ್ಳ ಸಸ್ಯ. ಇದೆಲ್ಲ ಮಾರ್ಕೆಟಲ್ಲಿಗೆ ಹೋದಾಗ ನಮಗೆ ಹೆಚ್ಚಿನ ಸಮಯದಲ್ಲಿ ಅಡಲ್ಟ್ರೇಷನ್ ಇರುವಂಥದ್ದೇ ಸಿಗುತ್ತೆ. ಯಾಕಂದರೆ ತುಂಬ ಜನಕ್ಕೆ ಅದು ಐಡೆಂಟಿಫಿಕೇಶನ್ ಗೊತ್ತಿರೋದಿಲ್ಲ, ತುಂಬ ವೆರೈಟಿಗಳಿರುತ್ತೆ, ಯಾವುದು ಯಾವುದರಲ್ಲಿ ಒಳ್ಳೆಯದು ಅನ್ನೋಂಥದ್ದನ್ನು ಐಡೆಂಟಿಫೈ ಮಾಡಿ ಸಂರಕ್ಷಿಸಿ ಇರೋದಿಲ್ಲ. ಈಗ ಭೃಂಗರಾಜ ಗಿಡ ಏನಿದೆ ಅದರಲ್ಲಿ ಪೀತವರ್ಣ ಅಂದರೆ ಅರಿಶಿನ ಹೂ ಬಿಡುವಂಥದ್ದು ಇದೆ, ನೀಲಿ ಹೂ ಬಿಡುವಂಥದ್ದು ಇದೆ, ಶ್ವೇತ ಹೂ ಇದು ಬರುವಂಥದ್ದು ಇದೆ. ಸೊ ಈ ಥರ ಭೃಂಗರಾಜದಲ್ಲಿ ನಮಗೆ ಯಾವ ಸಂದರ್ಭದಲ್ಲಿ ಯಾವುದು ಬೇಕು, ಈ ಭೃಂಗರಾಜದ್ದು ಒಂದು ಜಾಂಡಿಸಿನ ಚಿಕಿತ್ಸೆಯಲ್ಲಿರ್ಬೋದು ಅಥವಾ ಸುಮಾರು ಲಿವರ್ಗೆ ಸಂಬಂಧಪಟ್ಟಿದ್ದ ಚಿಕಿತ್ಸೆಯಲ್ಲಿರ್ಬೋದು, ಮತ್ತು ಸಲದಕ್ಕೆ ಕೂದಲಿಗೆ, ಈ ಥರ ನಾನಾ ಸಂದರ್ಭಗಳಲ್ಲಿ ಇದನ್ನ ಬಳಸ್ಕೋತೀವಿ. ಅದರಲ್ಲಿ ಪ್ರತಿಯೊಂದು ಭೃಂಗರಾಜದ್ದು ವೆರೈಟಿಯಲ್ಲಿ ಶ್ವೇತ ಭೃಂಗರಾಜ ಇರ್ಬೋದು, ಪೀತ ಭೃಂಗರಾಜ ಇರ್ಬೋದು, ಎರಡಕ್ಕೂ ಅದರದೇ ಆದಂಥ ಒಂದು ವಿಶೇಷ ಗುಣಗಳಿದೆ. ಸೊ ಯಾವಾಗ ಯಾವುದು ಬೇಕು ಅದನ್ನು ನಾವು ಬಳಸ್ಕೊಳ್ತೀವಿ. ಮಾರ್ಕೆಟಲ್ಲಿ ನಮಗೆ ಇದನ್ನು ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಯಾಕಂದರೆ ಒಣಗಿಸಿ ಇಟ್ಟಿರ್ತಾರೆ. ರಾಡ್ ಡ್ರಗ್ಸ್ನ ಅದನ್ನು ತೊಗೊಂಬಂದಾಗ ಇದು ಪೀತ ಇದೆಯಾ ಅಥವಾ ಇದು ಶ್ವೇತ ಇದೆಯಾ ಅಂತ ಐಡೆಂಟಿಫಿಕೇಷನ್ ಮಾಡ್ಕೊಳ್ಳಿಕ್ಕಾಗಲ್ಲ. ಈ ಕಾರಣದಿಂದ ಸಾಧ್ಯ ಆದಷ್ಟು ನಾವೇ ಬೆಳ್ಕೊಳ್ಳೋಣ ಅಂತೇಳಿ ಬೆಳಿಲಿಕ್ಕೆ ಶುರು ಮಾಡಿದ್ವಿ. ಈಗ ನಾವು ನಿಮ್ಮ ಪರಿಚಯ ಮಾಡಿಕೊಡೋಂಥ ಸಂದರ್ಭದಲ್ಲಿ ಇದೆಲ್ಲ ಎಲ್ಲಿ ಮಾಡ್ತಿದ್ದೀರಿ ಅಂತಲೇ ಹೇಳಲಿಲ್ಲ. ಇಷ್ಟೊತ್ತಿಗಾಗಲೇ ನಮ್ಮ ರೈತರಿಗೆ ಕುತೂಹಲ ಬಂದಿರುತ್ತೆ. ಇದು ಮೈಸೂರು ಸಮೀಪ ಇರುವಂತಹ ನಾಗನಹಳ್ಳಿ ಹೋಬಳಿ ಲಕ್ಷ್ಮೀಪುರದಲ್ಲಿ ಇವರ ಕೃಷಿ ಕ್ಷೇತ್ರ ಇದೆ. ಅವಿನಾಶ್ ಅವರ ತಂದೆ ಹೆಸರು ಪುರುಷೋತ್ತಮ್ ಅಂತ, ಪುರುಷೋತ್ತಮ್ ಅವರ ಮಗ ಅವಿನಾಶ್ ಅವರು. ಈಗ ನಿಮ್ಮ ಕ್ಷೇತ್ರದಲ್ಲಿ ಸುಮಾರು 24 ರೀತಿಯ ಹಣ್ಣಿನ ಗಿಡಗಳನ್ನು ನೀವು ಹಾಕ್ತಾ ಇದ್ದೀರಿ, ಹಳ್ಳಿ ಕಾರ್ ಹಸು ಒಂದನ್ನು ಪಾಲನೆ ಮಾಡ್ತಾ ಇದ್ದೀರಿ, ಈಗಾಗಲೇ ಪರಿಚಯ ಆಗಿದೆ ಸಾಕಷ್ಟು ಔಷಧ ಸಸ್ಯಗಳನ್ನು ನಿಮ್ಮ ಭೂಮಿಯಲ್ಲಿ ನೀವು ಬೆಳೀತಾ ಇದ್ದೀರಿ. ಅಂದರೆ ನಿಮ್ಮ ಓದು ಮುಗಿದಾದ ಮೇಲೆ ಇಲ್ಲಿ ಮೈಸೂರಿಗೆ ಬಂದು ಈ ಒಂದು ವೃತ್ತಿ ಶುರು ಮಾಡಾದಮೇಲೆ ಇದರ ಅವಶ್ಯಕತೆ ನಿಮಗೆ ಕಂಡು ಬಂತು? ಹೌದು. ಇಲ್ಲಾಂದರೂ ಒಬ್ಬ ಕೃಷಿಕನಾಗಿ 1.5 ಎಕರೆ ಪ್ರದೇಶದಲ್ಲಿ ಇಷ್ಟೆಲ್ಲವನ್ನು ಹೇಗೆ ಮಾಡಿದ್ದೀರಿ, ಜೊತೆಗೆ ಆ ಕೃಷಿಯಲ್ಲಿ ನಿಮ್ಮ ಸಾಧನೆ ಹಾಗೂ ನಿಮ್ಮ ಅನುಭವ ಇದನ್ನು ನಮಗೆ ತಿಳಿಸ್ತಾ ಹೋಗಿ, ನಿಮ್ಮ ಹಿನ್ನೆಲೆ ಏನಿತ್ತು? ಈಗ ಹೆಚ್ಚಿನ ರೈತರು ಕನ್ವೆನ್ಷನಲ್ ಮೆಥಡ್ ಅಲ್ಲೇ ಇದನ್ನು, ಅಂದರೆ ಮೊದಲು ಹೇಗೆ ಅವರು ಕೃಷಿ ಮಾಡ್ಕೊಂಡು ಬರ್ತಿದ್ರು ಅದೇ ರೀತಿಯಲ್ಲಿ ಕೃಷಿ ಮಾಡ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡು ಅದೇ ರೀತಿ ಮಾಡ್ಕೊಂಡು ಹೋಗ್ತಿರ್ತಾರೆ. ಮತ್ತು ಗೊಬ್ಬರ ಹಾಕ್ದಂತೆ ಬೆಳೆಯೋಕ್ಕೆ ಆಗೋದಿಲ್ಲ ಅನ್ನೋ ಒಂದು ಮನಸ್ಥಿತಿನ, ಅಂದರೆ ರಾಸಾಯನಿಕ ಗೊಬ್ಬರ ಬಳಸ್ದಂತೆ ಅಥವಾ ಇದನ್ನು ಔಷಧಿ ಇದನ್ನು ಸಿಂಪಡಣೆ ಮಾಡದಂತೆ ಯಾವುದೇ ಬೆಳೆಗಳನ್ನು ಬೆಳೆಯೋಕ್ಕಾಗದೇ ಇಲ್ಲ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇದ್ದಾರೆ. ಕನಿಷ್ಠ ನಾವು ಒಂದು ಈಗ ವಿದ್ಯಾವಂತರಾಗಿ ಅದರಿಂದ ಆಗುವಂಥ ತೊಂದರೆಗಳು ಇದನ್ನು ನಾವು ಅರಿತುಕೊಂಡು 4 ಜನಕ್ಕೆ ತಿಳಿಸಿ ಬೇರೆ ಮಾರುಕಟ್ಟೆಗೆ ಆಗುವಷ್ಟು ಬೆಳೀಲಿಕ್ಕಾಗಲಿಲ್ಲ ಅಂದರೂ ನಮ್ಮ ಉಪಯೋಗಕ್ಕೆ ಏನು ಎಷ್ಟು ಬೆಳ್ಕೊಳ್ಳಿಕ್ಕಾಗತ್ತೆ, ಈಗ ನಾವು ದಿನನಿತ್ಯ ಬಳಸುವಂಥ ಆಹಾರ ಪದಾರ್ಥಗಳನ್ನು ರಾಸಾಯನಿಕ ಮುಕ್ತವಾಗಿ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಒಂದು ಈಗ 24 ಥರದ ಹಣ್ಣಿನ ಗಿಡಗಳನ್ನ ಬೆಳೆಸಿದ್ದೀವಿ. ಈಗಾಗಲೇ ಕೆಲವೊಂದು ಹಣ್ಣಿನ ಗಿಡಗಳು ಫಲ ಬಿಡಲಿಕ್ಕೆ ಶುರು ಮಾಡಿದೆ. ಸಂಪೂರ್ಣವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಆ 1.5 ಎಕರೆ ಪ್ರದೇಶ ಏನಿದೆ ಅಷ್ಟನ್ನು ಸಾವಯವ ಮೂಲಕನೇ ಕೃಷಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಈಗ ಸದ್ಯಕ್ಕೆ ಅಲ್ಲಿ ಈಗ ಏನು ಟಿಂಬರ್ ಕೊಡುವಂಥ ಮರಗಳು ಅಂದರೆ ತೇಗದ ಮರ, ಸಿಲ್ವರು ಮತ್ತು ಎಬ್ಬೇವು, ಜೊತೆಗೆ ತೆಂಗು, ಅಡಿಕೆ ಮತ್ತು 24 ವಿಧದ ಹಣ್ಣಿನ ಗಿಡಗಳು ಮತ್ತು ಔಷಧಿ ಸಸ್ಯಗಳು ಇಷ್ಟನ್ನು ಈ 1.5 ಎಕರೆ ಪ್ರದೇಶದಲ್ಲೇ ಬೆಳೆದಿದ್ದೀವಿ. ಈಗ 350 ತೇಗದ ಮರ ಅಂತ ಹೇಳ್ತೀರಿ, 80 ತೆಂಗಿನ ಮರ, ಸುಮಾರು 95 ಅಡಿಕೆ ಮರಗಳು, ಜೊತೆಗೆ ಬಾಳೆ. ಹೌದು, ಬಾಳೆ ಮತ್ತೆ ಇವನ್ ಈ ಹಣ್ಣು 24 ರೀತಿ ಹಣ್ಣು, ಕೆಲವೆಲ್ಲ ಬರೀ ತಿನ್ನೋದಕ್ಕೆ ಬಳಕೆ ಆಗುವಂತಹ ಹಣ್ಣು ಅಥವಾ ಔಷಧಿಯಾಗಿ ಬಳಕೆ ಆಗುವಂತಹ ಹಣ್ಣುಗಳು ಇವೆ. ಅದರಲ್ಲಿ ಎರಡಕ್ಕೂ ಉಪಯೋಗಕ್ಕೆ ಬರುವಂತಹ ಔಷಧಿ ಹಣ್ಣುಗಳಿದೆ. ಉದಾಹರಣೆಗೆ ಈಗ ಹಲಸಿನ ಎಲೆ ನಮ್ಮ ಪಕ್ಷಘಾತ ಚಿಕಿತ್ಸೆಯಲ್ಲಿ ಅದನ್ನ ಬಳಸ್ಕೊಳ್ತೀವಿ. ಅದು ಈಗ ನಾವು ಇಲ್ಲಿ ಮೈಸೂರಲ್ಲಿ ನಾವು ಹಲಸಿನ ಎಲೆ ತಗೊಂಡ್ಬನ್ನಿ ನಿಮ್ಮ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿದ್ರೆ ಅದು ಪೇಷಂಟ್ಗಳಿಗೆ ಅದನ್ನ ಹುಡ್ಕೊಂಡು ತಗೊಂಡು ಬರೋದು ತುಂಬ ಸಮಯದಲ್ಲಿ ಕಷ್ಟ ಆಗುತ್ತೆ. ಅದು ಬಿಟ್ಟರೆ ಈಗ ಕಪಿತ್ತ ಅಂತ ಹೇಳಿದ್ರೆ ಬೇಲದಣ್ಣನ್ನ ಅದು ತುಂಬ ವರ್ಷ ಬೇಕು, ಅದು ಫಲ ಬಿಡಲಿಕ್ಕೆ ಕನಿಷ್ಠ ಒಂದು 20 ವರ್ಷ ಬೇಕಾಗತ್ತೆ ಆ ಮರ ಒಂದು ಫಲ ಬಿಡುವ ಒಂದು ಸ್ಥಿತಿಗೆ ಬರುವಷ್ಟರಲ್ಲಿ. ಸೊ ಹಾಗಾಗಿ ತುಂಬ ರೈತರುಗಳು ಅದನ್ನು ಇವತ್ತು ಬೆಳೆಸ್ತಾ ಇಲ್ಲ ಮತ್ತು ಆ ಹಣ್ಣಿನ ಮಹತ್ವನೂ ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಆ ಥರ ಒಂದು ವಿಶೇಷವಾದ ಹಣ್ಣಿನ ಗಿಡಗಳನ್ನ ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಮತ್ತು ಜೊತೆಗೆ ದಾಳಿಂಬೆ ಬರೀ ತಿನ್ನೋ ಹಣ್ಣು ಮಾತ್ರ ಅಲ್ಲ, ಅದು ತುಂಬ ಒಂದು ಔಷಧೀಯ ಗುಣಗಳುಳ್ಳ ಹಣ್ಣು. ದಾಳಿಂಬೆ ಹಣ್ಣಿನ ಸಿಪ್ಪೆ ಇರ್ಬೋದು ಅಥವಾ ಅದರ ಮೂಲ ಇರ್ಬೋದು, ಅಂದರೆ ಮೂಲ ಅಂದರೆ ಬೇರು, ದಾಳಿಂಬೆಯ ಬೇರು ಮತ್ತು ಅದರ ತೊಗಟೆ, ಈ ಥರ ಸುಮಾರು ವಿಧದಲ್ಲಿ ಅದನ್ನು ಬಳಸ್ಕೊಳ್ತೀವಿ ಆಯುರ್ವೇದ ಚಿಕಿತ್ಸೆಯಲ್ಲಿ. ಜೊತೆಗೆ ಈಗ ಅಂಜೂರದ ಹಣ್ಣು ಇರ್ಬೋದು, ಅಂಜೂರ ಕೂಡ ಅದರದೇ ಆದಂಥ ಒಂದು ಔಷಧಿ ಗುಣಗಳನ್ನ ಹೊಂದಿದೆ. ಆ ಅಂಜೂರ ಹಣ್ಣನ್ನು ಕೂಡ ಬೆಳೆದಿದ್ದೀವಿ. ಮತ್ತು ಸೀಬೆಗೂ ಅದಕ್ಕೂ ಸಹ ಒಂದು ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ. ಮತ್ತು ಈ ಪಾರಿಜಾತ ಪುಷ್ಪ ಅದೊಂದು ಹೂವಿನ ಗಿಡ, ಬಟ್ ಅದು ಈಗ ಇತ್ತೀಚಿನ ದಿನಗಳಲ್ಲಿ ತುಂಬ ಅದರ ಮೇಲೆ ರಿಸರ್ಚ್ಗಳು ನಡೆದು ಆರ್ಥ್ರೈಟಿಸಲ್ಲಿ ಮತ್ತು ಸಯಾಟಿಕ ಈ ಥರ ತೊಂದರೆಗಳಲ್ಲಿ ಅದರ ಉಪಯೋಗ ಭಾಳಷ್ಟಿದೆ ಅನ್ನೋದು ಪ್ರೂವ್ ಆಗಿದೆ. ಸೊ ಅಂಥ ಗಿಡ ಅದನ್ನು ಯಾರೂ ಬಳಸೋದಿಲ್ಲ, ಏನಕ್ಕೂ ಉಪಯೋಗಕ್ಕೆ ಬರೋದಿಲ್ಲ ಅಂತೇಳಿ ಮೊದಲಾದರೆ ಕನಿಷ್ಠ ದೇವಸ್ಥಾನಗಳ ಮುಂದೆ ಆದರೂ ಆ ಗಿಡಗಳನ್ನ ನೋಡ್ತಿದ್ವಿ. ಈಗ ಅದನ್ನು ಯಾರೂ ಹೆಚ್ಚಿನ ಜನರು ಬೆಳೆಸ್ತಾ ಇಲ್ಲ. ಆ ಥರ ಗಿಡಗಳನ್ನು ಹುಡುಕಿ ಯಾವುದು ಸುಲಭವಾಗಿ ದೊರೆಯುತ್ತಿಲ್ಲ ಆ ರೀತಿ ಗಿಡಗಳನ್ನ ಬೆಳೆಸ್ತಾ ಇದ್ದೀವಿ. ಇನ್ನು ಔಷಧಿಗೆ ಬಳಕೆ ಮಾಡುವಂತಹ ಸಂದರ್ಭ ಇರುವಾಗ ಅದಕ್ಕೆ ಯಾವುದೇ ರೀತಿಯ ರಾಸಾಯನಿಕ ಕೀಟನಾಶಕಗಳಾಗಲಿ ರಾಸಾಯನಿಕ ಗೊಬ್ಬರ ಆಗಲಿ ಬಳಕೆ ಮಾಡಬಾರ್ದು ಅನ್ನೋದು ಒಂದು ಸಾಮಾನ್ಯ ತಿಳುವಳಿಕೆ. ಈಗ ನೀವು ಹೇಳಿ ನಿಮ್ಮ ಪಂಚಕರ್ಮ ಚಿಕಿತ್ಸೆಯಲ್ಲಿ ನೀವೇನು ಇದೆಲ್ಲ ಬಳಕೆ ಮಾಡ್ತಾ ಇದ್ದೀರಿ, ಇವೆಲ್ಲವೂ ರಾಸಾಯನಿಕ ಮುಕ್ತವಾಗಿದೆಯಾ, ಹೇಗೆ ಯಾವ ರೀತಿ ನೀವು ಮಾಡ್ಕೊಂಡಿದ್ದೀರಿ, ಯಾವ ಪ್ರದೇಶದಲ್ಲಿ ಇದನ್ನೆಲ್ಲ ಬೆಳೆಸ್ತಾ ಇದ್ದೀರಿ ನೀವು? ಈಗ ನಮ್ಮ ಜಮೀನಲ್ಲಿ ಬೆಳೆದಿರುವಂಥ ಈ ಔಷಧಿ ಗಿಡಗಳಿಗೆಲ್ಲ ಈ ಹಳ್ಳಿ ಕಸರ ಹಸು ಏನಿದೆ ಆ ಹಸುವಿನ ಗಂಜಲನ ಉಪಯೋಗಿಸ್ಕೊಂಡು ಜೀವಾಮೃತ ಸಿದ್ಧಪಡಿಸ್ಕೊಂಡು ಈ ಔಷಧಿ ಸಸ್ಯಗಳಿಗೆ ಸಂಪೂರ್ಣವಾಗಿ ಜೀವಾಮೃತನ ಸಿಂಪರಣೆ ಮಾಡಿಕೊಂಡು ಬೆಳೆಸ್ತಾ ಇದ್ದೀವಿ. ಇದಕ್ಕೆಲ್ಲ ಈ ಅಳಿಕಾರಸದ ಪಾಲನೆ ಇದೆಲ್ಲ ನಮ್ಮ ಚಿಕ್ಕಪ್ಪ ವೆಂಕಟೇಶ್ ಅವರು ಮಾಡ್ತಿದ್ದಾರೆ, ಮತ್ತು ಜೀವಾಮೃತ ಇದನ್ನೆಲ್ಲ ಅವರು ಪ್ರಿಪೇರ್ ಮಾಡಿಕೊಡೋದು ಇದೆಲ್ಲ ಮಾಡ್ತಾರೆ. ಸೊ ಅದನ್ನು ತೊಗೊಂಡ್ಬಂದು ಇಲ್ಲಿಗೆ ಯಾವುದೇ ರಾಸಾಯನಿಕಗಳನ್ನ ಬಳಸ್ತಂತೆ ಇದನ್ನು ಈ ಗಿಡಗಳನ್ನ ಬೆಳಿಲಿಕ್ಕೆ ಬಳಸ್ಕೊಳ್ತಿದ್ದೀವಿ. ಈಗ ನಿಮ್ಮ ಅಗತ್ಯಕ್ಕೆ ತಕ್ಕಷ್ಟು ನೀವು ಬೆಳ್ಕೋತಾ ಇದ್ದೀರಾ? ಹಾಗಾದರೆ ಈಗ ಆಯುರ್ವೇದ ಅನ್ನೋದು ಒಂದು ಸಾಗರ, ಸೊ ಅದರಲ್ಲಿ ನಮ್ಗೆ ಎಲ್ಲ ದ್ರವ್ಯಗಳನ್ನು ನಾವು ಬೆಳೆಸ್ಕೊಳ್ತೀವಿ ಅನ್ನೋದು ಕಷ್ಟ ಆ ಒಂದು ಲಿಮಿಟೆಡ್ ಜಾಗದಲ್ಲಿ. ಈಗ ನನ್ನ ಪ್ರತಿನಿತ್ಯದ ಪ್ರಾಕ್ಟೀಸ್ಗೆ ಎಷ್ಟು ಬೇಕೋ ಅಷ್ಟನ್ನು ಬೆಳೆಸ್ಕೊಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ ಹೆಚ್ಚಾಗ್ತಾ ಹೋದಂತೆ ನನಗೆ ಬೇಕಾಗಿರುವಂಥ ದ್ರವ್ಯಗಳ ಪ್ರಮಾಣವೂ ಜಾಸ್ತಿ ಆಗ್ಬೋದು. ದ್ರವ್ಯ ಅಂತಂದರೆ ಈ ಔಷಧಿಯ ಗಿಡಗಳು, ಸೊ ಅದರ ಪ್ರಮಾಣ ಕೂಡ ಹೆಚ್ಚಾಗ್ತಾ ಹೋಗ್ಬೋದು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಔಷಧಿ ದ್ರವ್ಯಗಳನ್ನ ನಾನು ಬೆಳ್ಕೋಬೇಕಾಗತ್ತೆ. ಅವಿನಾಶ್, ನೀವು ಕೃಷಿ ಕೆಲಸಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದೀರಾ, ನಿಮ್ಮ ಶಾಲಾ ದಿನಗಳು, ಕಾಲೇಜು ದಿನಗಳು, ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಹೇಳಿ. ನಾನು ಪ್ರಾಥಮಿಕ ಶಿಕ್ಷಣನ ಲಕ್ಷ್ಮೀಪುರ ಗ್ರಾಮದ ಬೋಧಿಸತ್ವ ವಿದ್ಯಾಲಯ ಅನ್ನೋ ಶಾಲೆಯಲ್ಲಿ ಮುಗಿಸ್ದೆ. ಆ ಸಮಯದಲ್ಲಿ 4:00 to 4:30 ಸ್ಕೂಲ್ ಬಿಟ್ಟರೆ ನೀರಿನ ಇದು ಇಷ್ಟೊಂದು ನೀರಿನ ವ್ಯವಸ್ಥೆ ಇರಲಿಲ್ಲ, ಆಗ ಬೋರ್ವೆಲ್ ಈ ಕಾನ್ಸೆಪ್ಟ್ ಎಲ್ಲ ಇರಲಿಲ್ಲ. ಮತ್ತು ಬೇಸಿಗೆಯಲ್ಲಿ ತುಂಬ ಸಮಯ ನೀರಿನ ಅಭಾವ ಇರ್ತಿತ್ತು. ಆ ಟೈಮಲ್ಲಿ ಗದ್ದೆಗಳಲ್ಲಿ ಗುಂಡಿ ತಗೊಂಡು ಅದರಿಂದ ಏನು ಹೀರೆಕಾಯಿ ಇರ್ಬೋದು, ಸೋರೆಕಾಯಿ ಇರ್ಬೋದು, ಈ ಥರ ಮತ್ತು ಬೆಂಡೆಕಾಯಿ ಈ ಥರದನ್ನೆಲ್ಲ ಗುಂಡಿಯಿಂದ ನೀರು ಮಗದು ಹುಯ್ದು ಬೆಳೀತಿದ್ವಿ ಪ್ರಾಥಮಿಕ ಶಿಕ್ಷಣ ಮಾಡುವಂಥ ಟೈಮಲ್ಲಿ. ನಮ್ಮ ತಂದೆಯವ್ರ ಜೊತೆಗೆ ಹೋಗಿ ಅದನ್ನು ಹೇಗೆ ಅದರ ಮಾಡೋದು ಏನು ಇದನ್ನೆಲ್ಲ ತಿಳ್ಕೊಂಡು ಅವ್ರಿಗೆ ನಮ್ಮ ಕೈಲಾದಷ್ಟು ಸಹಾಯಗಳನ್ನ ಮಾಡ್ತಿದ್ವಿ. ಈವನ್ ಅದನ್ನು ಹೈಸ್ಕೂಲ್ನ ದಿನಗಳಲ್ಲೂ ಅದನ್ನು ಮುಂದುವರಿಸ್ಕೊಂಡು ಬಂದ್ವಿ. 5.5 ವರ್ಷ ನನ್ನ BMS ಹೋದಾಗ ಆ ಸಮಯ ಹೊರತುಪಡಿಸಿ ಇನ್ನು ನಾನು ಪ್ರತಿನಿತ್ಯ ನನಗೆ ಸಮಯ ಸಿಕ್ಕಿದಾಗಲೆಲ್ಲ ನಮ್ಮ ಜಮೀನಿಗೆ ಹೋಗಿ ಈಗ ಎಲ್ಲ ಕೃಷಿಕರಂತೆ ನನಗೆ ಅಷ್ಟು ಕೆಲಸ ಮಾಡೋಕ್ಕಾಗಲಿಲ್ಲ ಅಂದರು, ನನ್ನ ಸಮಯದಲ್ಲಿ ನನಗೆ ನನ್ನ ಶಕ್ತಿ ಅನುಸಾರ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗ ಸುಳ್ಯದಲ್ಲಿ KVG ವೈದ್ಯಕೀಯ ಶಿಕ್ಷಣ ಸಂಸ್ಥೆಯಲ್ಲಿ ನೀವು ಪದವಿಯನ್ನು ಪಡ್ಕೊಂಡ್ರಿ, ಆಮೇಲೆ ಮೈಸೂರಿಗೆ ಬಂದು ನೀವು ಸ್ವತಃ ನಿಮ್ಮದೇ ಆದ ಒಂದು ವೃತ್ತಿಯನ್ನು ಪ್ರಾರಂಭ ಮಾಡಿದ್ರಿ. ಹೇಳಿ, ಯಾವ ಎಲ್ಲ ಒಂದು ಚಿಕಿತ್ಸಾ ಕ್ರಮಗಳಿಗೆ ನೀವು ಬೆಳೆದಂತಹ ಔಷಧಿಯುಕ್ತ ಸಸ್ಯಗಳು ಬಳಕೆ ಆಗ್ತಾಯಿವೆ? ಈಗ ನಾವು ಸೋರಿಯಾಸಿಸ್ ಅಂತ ಕೇಳಿರ್ಬೋದು, ತುಂಬ ತುಂಬ ಜನರಲ್ಲಿ ಇತ್ತೀಚಿನ ದಿನಗಳಲ್ಲಿ ಒತ್ತಡ ಜೀವನದಿಂದ ಆಗ್ತಿರುವಂಥ ಒಂದು ಆಟೋಮಿನ್ ಕಾಯಿಲೆ ಇದು. ಇದಕ್ಕೆ ಹೆಚ್ಚಿನ ಸಮಯ ಇದು ಕ್ಯೂರ್ ಆಗೋದೇ ಇಲ್ಲ ಅನ್ನುವಂಥದ್ದು, ಮತ್ತು ಇದನ್ನು ಅಥೋಟಿಕ್ ತರುವಂಥದ್ದು ಕೂಡ ಬಹಳ ಕಷ್ಟ ಇದೆ ಅಂತ ಇರುವಂಥ ಒಂದು ಕಾಯಿಲೆ. ಮತ್ತು ಇದು ಚರ್ಮದ ಕಾಯಿಲೆ ಆಗಿರೋದ್ರಿಂದ ಬೇಗ ಎದ್ದು ಕಾಣುತ್ತೆ ಎಲ್ಲೇ ಹೋದ್ರೂ. ಬೇರೆ ಯಾವುದೋ ಒಂದು ನೋವನ್ನ ನಾವು ಎಕ್ಸ್ಪ್ರೆಸ್ ಮಾಡದಂತೆ ಇಟ್ಕೋಬೋದು, ಬಟ್ ಈ ಥರ ಚರ್ಮದ ಕಾಯಿಲೆಗಳಿದ್ದಾಗ ನಾವು ಅದನ್ನು ಆ ರೀತಿ ಹೈಡ್ ಮಾಡಲಿಕ್ಕಾಗಲ್ಲ. ಇಂಥ ತೊಂದರೆಗಳಿಗೆಲ್ಲ ಉತ್ತಮವಾದ ಚಿಕಿತ್ಸೆ ಆಯುರ್ವೇದದಲ್ಲಿ ಇರೋದ್ರಿಂದ ಇದಕ್ಕೆ ಬೇಕಿರುವಂಥ ಒಂದು ಶ್ವೇತಕುಟಜ ಅಂತ ಕರಿತೀವಿ. ಶ್ವೇತಕುಟಜ ಅಂತ ಅಂದರೆ ಆಲೆ ಮರ ಅಥವಾ ಮದ್ದಾಲೆ ಮರ ಅಂತೇಳಿ ನಾವು ಸ್ಥಳೀಯವಾಗಿ ಕರ್ಕೊಳ್ತೀವಿ. ಈ ಮರದ ತೊಗಟೆ ಅದು ತುಂಬ ಉಪಯುಕ್ತ ಇದೆ. ಆ ಸ್ಕೇಲಿಂಗ್ ಅಂದ್ರೆ ಏನಾಗುತ್ತೆ, ಇದರಲ್ಲಿ ಮಾಡಿದಂಥ ಎಣ್ಣೆ ಆ ಸ್ಕೇಲಿಂಗ್ ಸೋರಿಯಾಸಿಸಲ್ಲಿ ಆಗುವಂಥ ಒಂದು ಚರ್ಮ ಕಿತ್ತು ಬರುವಂಥದ್ದು ಅಥವಾ ಮೇಲೆ ಉರುಪು ಉರುಪಾಗಿ ಬರುವಂಥ ಸಮಸ್ಯೆಗಳನ್ನು ಹತೋಟಿಯಲ್ಲಿ ಇಡಲಿಕ್ಕೆ ಭಾಳ ಉಪಯೋಗ ಆಗುತ್ತೆ. ಜೊತೆಗೆ ಈಗ ನಾವು ಏರಂಡಮೂಲ ಅಂತ ಅಂದರೆ ಏರಂಡಮೂಲ ಅಂತ ಅಂದರೆ ಇದು ಹರಳುಗಿಡದ ಒಂದು ಬೇರು, ಇದನ್ನು ಭಸ್ತಿಕರ್ಮಗಳಲ್ಲಿ ಭಾಳಷ್ಟು ಉಪಯೋಗ ಮಾಡ್ತೀವಿ. ಭಸ್ತಿಕರ್ಮ ಅಂತಂದರೆ ನಾವು ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದರೆ ಎನಮ ಅಂತ ಹೇಳ್ತೀವಿ, ಬಟ್ ಬರೀ ಎನಮ ಅಷ್ಟೇ ಅಲ್ಲ ಅದು ಭಸ್ತಿಕರ್ಮ ಅಂತಂದರೆ. ಇದೊಂದು ಆಯುರ್ವೇದದ ಪ್ರಕಾರ ಇದೊಂದು ಅರ್ಧ ಚಿಕಿತ್ಸೆ. ಯಾವುದೇ ಒಂದು ವಾತವ್ಯಾಧಿಗಳಲ್ಲಿ ಈ ಪಕ್ಷಾಘಾತದಂಥ ಒಂದು ತೊಂದರೆಗಳಿರ್ಬೋದು ಅಥವಾ ಈ ಲಂಬಾರ್ ಸ್ಪಾಂಡಿಲೋಸಿಸ್ ಈ ಥರ ಯಾವುದೇ ಸ್ಪೈನಲ್ ರಿಲೇಟೆಡ್ ತೊಂದರೆಗಳಿರ್ಬೋದು, ಇಂಥ ತೊಂದರೆಗಳಲ್ಲಿ ಇದನ್ನು ಅರ್ಧ ಚಿಕಿತ್ಸೆ ಅಂತಲೇ ಕರಿತೀವಿ. ಈ ಥರ ಒಂದು ಚಿಕಿತ್ಸೆಗಳಿಗೆ ಬೇಕಿರುವಂಥ ಏರಂಡ ಮೂಲ ಕೂಡ ನಮ್ಮ ಜಮೀನಲ್ಲೇ ಬೆಳ್ಕೊಳ್ಳೋದ್ರಿಂದ ಚಿಕಿತ್ಸೆಯನ್ನು ಉತ್ತಮ ರೀತಿಯಲ್ಲಿ ಕೊಡ್ಬೋದಾಗಿದೆ. ಯಾಕಂದರೆ ಈಗ ಮಾರುಕಟ್ಟೆಯಿಂದ ತೊಗೊಬಂದಿರೋದ್ರಲ್ಲಿ ಎಷ್ಟು ಅಡಲ್ಟ್ರೇಷನ್ ಇದೆ, ಅದು ನಿಜವಾಗಿಯೂ ಎರಂಡ ಮೂಲನೇ ಇದೆಯಾ ಅಥವಾ ಬೇರೆ ಯಾವುದೋ ಮರದ ಮೂಲ ಇದೆಯಾ ಗೊತ್ತಿರೋದಿಲ್ಲ. ನಾವು ಬ್ಲೈಂಡ್ ಆಗಿ ಅದನ್ನು ಬಳಸಿದಾಗ ನಮಗೆ ಏನು ಪರಿಣಾಮ ನಾವು ಅಪೇಕ್ಷೆಪಟ್ಟ ರೀತಿಯಲ್ಲಿ ನಮಗೆ ಪರಿಣಾಮಗಳು ಸಿಗೋದಿಲ್ಲ. ಈಗ ನೀವು ಆ ಮೊದಲು ಆ ಗಿಡಗಳನ್ನೆಲ್ಲ ನಿಮ್ಮ ಕೃಷಿ ಭೂಮಿಯಲ್ಲಿ ಅಲ್ಲಿ ಇಲ್ಲಿ ಬೆಳೆದಿರೋದನ್ನು ಗಮನಿಸ್ತಾ ಇದ್ದೀರಿ. ಬಹುಶಃ ವೈದ್ಯರಾದಮೇಲೆ ನಿಮಗೆ ಅದರ ಬಗ್ಗೆ ಅದರ ನಿಜವಾದ ಮೌಲ್ಯ ಅದರ ಉಪಯುಕ್ತತೆ ಬಗ್ಗೆ ಎಲ್ಲ ಅರಿವಾಗ್ತಾ ಹೋಯಿತು. ಈಗ ಗರ್ಕೆ ಆಗ್ಬೋದು, ಎಕ್ಕ ಆಗ್ಬೋದು, ಶ್ವೇತಕುಟ್ಜ ಆಗ್ಬೋದು, ಅಗ್ನಿಮಂತ ಆಗ್ಬೋದು, ಲಕ್ಕಿ ಆಗ್ಬೋದು, ಇವೆಲ್ಲ ಸಾಮಾನ್ಯವಾಗಿ ನಮ್ಮ ಕೃಷಿ ಭೂಮಿಗಳಲ್ಲಿ ಈ ಥರದ್ದನ್ನೆಲ್ಲ ಅವ್ರಿಗೆ ಇಷ್ಟ ಇದೆಯೋ ಅಥವಾ ಇಷ್ಟ ಇಲ್ಲದೇನೋ ಅವರು ಬೆಳೆಸ್ತಾನೆ ಇರ್ತಾರೆ, ಅದರ ಪಾಲನೆ ಮಾಡ್ತಾನೆ ಇರ್ತಾರೆ. ಸುತ್ತಮುತ್ತಲ ಪರಿಸರದಲ್ಲಿ ಇದೆಲ್ಲ ಇರೋದನ್ನು ಗಮನಕ್ಕೆ ಬರುತ್ತೆ. ಇದರ ಔಷಧೀಯವಾಗಿ ಇದರ ಉಪಯೋಗ ನಿಮಗೆ ಒಬ್ಬ ವೈದ್ಯರಾದಮೇಲೆ ಗೋಚರ ಆಯಿತು, ಹಾಗಾಗಿ ವಿಶೇಷವಾಗಿ ಅದನ್ನು ಬೆಳೆಸ್ತಾ ಹೋದ್ರಿ. ಹೇಳಿ, ಈಗ ಔಷಧೀಯ ಸಸ್ಯಗಳನ್ನು ನಿಮ್ಮ ಹಾಗೆ ವೈದ್ಯರಲ್ಲದವರು ಕೃಷಿಕರು ಬೆಳೆಸಬೇಕು ಅನ್ನೋದು ಅಪೇಕ್ಷೆ ಇಟ್ಟರೆ ಅದಕ್ಕಿರುವಂತಹ ಒಂದು ಅವಕಾಶಗಳು, ಮಾರುಕಟ್ಟೆ ಅವಕಾಶಗಳು ಯಾವ ಥರ ಇದೆ? ಈಗ ನಮ್ಮ ಮೈಸೂರು ಜಿಲ್ಲೆಯಲ್ಲೇ ಸುಮಾರು ಒಂದು ಔಷಧಿ ಉತ್ಪಾದನಾ ಸಂಸ್ಥೆಗಳಿದ್ದಾವೆ. ಅವ್ರ ಮೂಲಕ ನಾವು ಅವರಿಗೆ ಬೇಕಾಗಿರುವಂಥ ಸ್ಥಳೀಯವಾಗಿ ಈಗ ಎಲ್ಲ ಔಷಧಿ ಸಸ್ಯಗಳನ್ನ ಅವರು ತೊಗೊಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಔಷಧಿ ಕಂಪ್ನಿಯವರು ಎಲ್ಲ ಔಷಧಿ ಸಸ್ಯಗಳನ್ನ ತೊಗೊಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅವರಿಗೆ ಯಾವುದು ಅವಶ್ಯಕತೆ ಇದೆ, ನಮ್ಮ ಹತ್ತಿರದ ಮಾರುಕಟ್ಟೆ ಹೇಗಿದೆ ಅದನ್ನು ನಾವು ತಿಳ್ಕೊಂಡು, ಈಗ ಶುಂಠಿ ಕೂಡ ಒಂದು ಔಷಧೀಯ ಸಸ್ಯ, ಅರಿಶಿನ ಕೂಡ ಒಂದು ಔಷಧೀಯ ಸಸ್ಯ, ಇದನ್ನು ನಾವು ಬರೀ ಆಹಾರದ ಒಂದು ದ್ರವ್ಯ ಆಗಿ ನೋಡದಂತೆ ಇದನ್ನು ಔಷಧಿ ಸಸ್ಯವಾಗಿ ಹೇಗೆ ನಾವು ಮಾರುಕಟ್ಟೆ ಪ್ರವೇಶ ಮಾಡ್ಬೋದು ಇದನ್ನು ಬೆಳೆದು. ಮತ್ತು ಈಗ ಔಷಧಿ ಸಸ್ಯ ಅಂತ ಅಂದ ಕೂಡಲೇ ನಾವು ಯಾವುದೋ ಒಂದು ರಾಸಾಯನಿಕಗಳನ್ನ ಹಾಕ್ಕೊಂಡು ಬೆಳ್ಕೊಂಡು ತೊಗೊಂಡೋಗಿ ನಾವು ತಗೊಳ್ಳಿ ಅಂತ ಹೇಳಿದರೆ ಯಾವುದೇ ಔಷಧಿ ಕಂಪನಿಗಳು ಮುಂದೆ ಬಂದು ತಗೊಳ್ಳೋದಿಲ್ಲ. ಹೀಗಾಗಿ ಅದನ್ನು ಸಾಧ್ಯ ಆದಷ್ಟು ನಾವು ಅವ್ರ ಜೊತೆಗೆ ಅವರಿಗೆ ಯಾವ ರೀತಿಯಲ್ಲಿ ನಾವು ಬೆಳೆದುಕೊಡಬೇಕು ಅನ್ನೋದನ್ನು ಮೊದಲೇ ನಮ್ಮ ಗ್ರಾಹಕರ ಹತ್ರ ನಾವು ಮಾತಾಡಿಕೊಂಡು ಆ ನಿಟ್ಟಿನಲ್ಲೇ ಆ ಕ್ರಮಗಳನ್ನು ಬಳಸಿ ಅದನ್ನು ಬೆಳೆದಾಗ ಶುಂಠಿ ಇರ್ಬೋದು, ಅರಿಶಿನ ಇರ್ಬೋದು, ಅಶ್ವಗಂಧ ಇರ್ಬೋದು, ಈ ಥರ ತುಂಬ ಬೇಡಿಕೆ ಇರುವಂಥ ಇದು ಔಷಧೀಯ ಸಸ್ಯಗಳು, ಇದನ್ನು ಒಳ್ಳೆ ಮಾರುಕಟ್ಟೆ ಕೂಡ ಇದೆ, ಇದನ್ನು ಉಪಯೋಗಿಸ್ಕೋಬೋದು. ಈವನ್ ಈಗ ಕಾಳುಮೆಣಸು, ಕಾಳುಮೆಣಸು ನಮ್ಮ ಮಾರ್ಕೆಟಲ್ಲಿ ತುಂಬ ಕಡೆ ಏನಾಗುತ್ತೆ ಅದು ಕೂಡ ಅಡಲ್ಟ್ರೇಷನ್ ಆಗಿರುತ್ತೆ. ಪಪ್ಪಾಯದ ಬೀಜಗಳನ್ನ ಮಿಕ್ಸ್ ಮಾಡಿ ಅದನ್ನು ಮಾರ್ಕೆಟಿಗೆ ಕೊಡ್ತಿರ್ತಾರೆ, ಮತ್ತು ತುಂಬ ಕೆಮಿಕಲ್ನಗಳನ್ನ ಬಳಸಿ ಬೆಳೆದಿರ್ತಾರೆ. ಇದನ್ನು ನಾವು ಅವರಿಗೆ ಮನದಟ್ಟು ಮಾಡಿ ಈಗ ನಮ್ಮ ಗ್ರಾಹಕರು ಯಾರಿದ್ದಾರೆ ಅವ್ರಿಗೆ ನಾವು ಅದನ್ನು ಡೈರೆಕ್ಟಾಗಿ ಕರ್ಕೊಂಡು ಬಂದು ತೋರಿಸುವಂಥ ಒಂದು ಪ್ರಯತ್ನಗಳನ್ನ ಮಾಡಬೇಕು. ಬೆಳೆಯೋದು ಮತ್ತು ಮಾರುಕಟ್ಟೆ ಮಾಡೋದು ಎರಡೂ ಸಹ ಶ್ರಮವಾದ ಕೆಲಸನೇ. ಒಂದು ಸಿಸ್ಟಮ್ಯಾಟಿಕ್ ಆಗಿ ನಾವು ಅದನ್ನು ಅವರನ್ನು ನಮ್ಮ ಗ್ರಾಹಕರನ್ನ ಮೊದಲೇ ಅಪ್ರೋಚ್ ಮಾಡಿ ನಾವು ಈ ರೀತಿ ಬೆಳಕೊಡ್ತೀವಿ ಅನ್ನೋ ಒಂದು ಭರವಸೆನ ಅವರಿಗೆ ಮೂಡಿಸಿ ನಂತರ ಬೆಳೆಯೋಕ್ಕೆ ಪ್ರಯತ್ನ ಪಡಬೇಕು. ಇಲ್ಲಾಂತಂದರೆ ಈಗ ನಾವು ಅಶ್ವಗಂಧ ತುಂಬ ಎಕರೆಗಟ್ಟಲೆ ಬೆಳೆದು ಮಾರುಕಟ್ಟೆನೇ ಇಲ್ಲ ಅಂತೇಳಿ ಈಗಾಗಲೇ ರೈತರುಗಳು ತುಂಬ ತೊಂದರೆ ಅನುಭವಿಸ್ತಿದ್ದಾರೆ, ಬೆಲೆ ಏರಿಳಿತದಿಂದ ಇರ್ಬೋದು ಅಥವಾ ಅತಿವೃಷ್ಟಿ ಅನಾವೃಷ್ಟಿ ಈ ಕಾರಣಗಳಿಂದ. ಹಾಗಾಗಿ ಮೊದಲೇ ನಮ್ಮ ಗ್ರಾಹಕರು ಯಾರು ಅಂತ ನಾವು ಖಚಿತಪಡಿಸ್ಕೊಂಡು ಅವ್ರಿಗೆ ಯಾವ ರೀತಿ ಬೇಕು ಅನ್ನೋದನ್ನು ಖಚಿತಪಡಿಸ್ಕೊಂಡು ನಂತರ ಬೆಳೆಯೋಕ್ಕೆ ಹೋಗೋದು ಉತ್ತಮ. ಬೆಳೆದು ನಂತರ ನಾನು ಮಾರುಕಟ್ಟೆನ ಹುಡುಕ್ತೀನಿ ಅನ್ನೋದು ಅಷ್ಟು ಒಳ್ಳೆಯದಲ್ಲ. ಸಾಮಾನ್ಯವಾಗಿ ಔಷಧ ಸಸ್ಯಗಳಲ್ಲಿ ಒಂದು ಗುಣ ಅಂದರೆ ಅವಕ್ಕೆ ಒಳ್ಳೆಯ ರೋಗ ಅಥವಾ ಕೀಟ ನಿರೋಧಕ ಶಕ್ತಿ ತಂತಾನೇ ಆ ಸಸ್ಯದಲ್ಲಿ ಇರುತ್ತೆ. ಹಾಗಾಗಿ ಈ ರೀತಿಯ ಬೆಳೆಗಳು ಸಸ್ಯ ಸಂರಕ್ಷಣೆಗೆ ಒಳಗಾಗುವಂಥ ಅವಕಾಶಗಳೇ ಇರೋದಿಲ್ಲ. ಆ ಥರದ ಕ್ರಮಗಳೇನು ಬೇಕಾಗಲ್ಲ. ಹೇಳಿ ನಿಮ್ಮ ಅನುಭವ ಯಾವ ಥರ ಇದೆ, ಸುಲಭವಾಗಿ ಬೆಳೀಬಹುದಾ? ಈಗ ನೀವು ಇಷ್ಟೆಲ್ಲ ಬೆಳೀತಾ ಇದ್ದೀರಲ್ಲ, ಅದೆಲ್ಲ ಸುಲಭವಾಗಿ ಔಷಧ ಅಥವಾ ಸಸ್ಯ ಸಂರಕ್ಷಣಾ ಔಷಧಗಳ ಬಳಕೆ ಇಲ್ಲದೆ ಇದರ ಕೃಷಿ ಸಾಧ್ಯನಾ ಅಂತ. ಮೊದಲಿಗೆ ಈಗ ಬೇವು ನಾವು ನೋಡಿರ್ತೀವಿ, ವರ್ಷಕ್ಕೆ ಒಮ್ಮೆನಾದರೂ ಬೇವಿಗೆ ರೋಗ ಬಂದಿರುತ್ತೆ. ಅದರ ಅರ್ಥ ಸುತ್ತಮುತ್ತ ಇರೋ ಗಿಡಗಳು ಕ್ಷೇಮವಾಗಿದ್ದಾವೆ ಅಂತ. ಯಾಕಂದರೆ ಸುತ್ತಮುತ್ತ ಇರೋ ಗಿಡಗಳಿಗೆ ದಾಳಿ ಮಾಡಬೇಕಾಗಿದ್ದನ್ನೆಲ್ಲ ಬೇವು ತನ್ನತ್ತ ಆಕರ್ಷಿಸಿಕೊಂಡು ಆ ಕೀಟಗಳನ್ನ ಕೊಲ್ಲುತ್ತೆ. ಹಾಗಾಗಿ ಇದಕ್ಕೆ ಯಾವುದೇ ರೀತಿ ಔಷಧಿ ಸಿಂಪಡಣೆ ಮಾಡೋಕೆ ಹೋಗೋದಿಲ್ಲ. ಮತ್ತು ವಿಡಂಗ ಅಂತೇಳಿ ಕರಿತೀವಿ, ವಿಡಂಗ ಅಂತ ಅದು ಸಂಸ್ಕೃತದಲ್ಲಿ ನಾವು ಒಂದು ವಿಡಂಗ ಅಂತ ಒಂದು ಔಷಧಿ ದ್ರವ್ಯ ಇದೆ, ಅದಕ್ಕೆ ಹೆಚ್ಚಿನ ಕೀಟಗಳು ಬರುತ್ತೆ. ಅದನ್ನು ನಾವು ನಮ್ಮಲ್ಲಿ ಜಂತುಳುಗಳು ಬಾಧೆ ಏನಿರುತ್ತೆ ಅದಕ್ಕೆ ಬಳಸ್ಕೊಳ್ತೀವಿ ಆ ಗಿಡನ. ಅದು ಯಾವಾಗಲೂ ಆ ಗಿಡನ ಹೇಗೆ ಐಡೆಂಟಿಫೈ ಮಾಡ್ತೀವಿ ಅಂತಂದರೆ, ಒಂದು ಒಂದು ಪ್ರದೇಶದಲ್ಲಿ ಆ ಗಿಡ ಬೆಳೆದಿದೆ ಅಂತಂದರೆ ಬೇರೆ ಸುತ್ತಮುತ್ತ ಇರೋ ಗಿಡಗಳಿಗೆ ಹುಳಗಳಿರೋದಿಲ್ಲ, ಆ ಗಿಡಕ್ಕೆ ಹುಳ ಇರುತ್ತೆ. ಸೊ ಅದು ಹೇಗೆ ಅಂತಂದರೆ ಬೇರೆಯವ್ರನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಮತ್ತು ಹುಳಗಳಿಗೆ ವಿಷವಾಗಿ ಇರೋದ್ರಿಂದ ಅದನ್ನು ಅಟ್ರಾಕ್ಟ್ ಮಾಡುತ್ತೆ, ಹುಳಗಳನ್ನ ಅಟ್ರಾಕ್ಟ್ ಮಾಡಿ ಕೊಲ್ಲುತ್ತೆ. ಸೊ ಇದ್ರದ್ದು ಬೀಜ ಹೆಚ್ಚಿನ ಸಮಯದಲ್ಲಿ ಈವನ್ ನಾವು ಮಕ್ಕಳಲ್ಲಿ ಆಗುವಂಥ ಜಂತುಳು ಬಾಧೆ ಇಂಥ ಇದಕ್ಕೆಲ್ಲ ಇದನ್ನು ವಿಡಂಗನ ಬಳಸ್ಕೊಳ್ತೀವಿ. ಹಾಗಾಗಿ ಇದಕ್ಕೆ ಯಾವುದೇ ರೀತಿಯ ವಿಶೇಷವಾದ ಒಂದು ಸಿಂಪಡಣೆಗಳಾಗ್ಬೋದು ಏನೂ ಅವಶ್ಯಕತೆ ಇರೋದಿಲ್ಲ. ಪ್ರತಿಯೊಂದು ಗಿಡಗಳು ಅದು ತಾನು ಯಾವ ಕಾರಣಕ್ಕಾಗಿ ಇದ್ದೀನಿ ಅನ್ನೋದನ್ನು ಅದೇ ತೋರಿಸ್ಕೊಳ್ಳುತ್ತೆ. ಈಗ ಬೇವು ನಾವು ಚರ್ಮದ ಕಾಯಿಲೆಗಳಲ್ಲಿ ಮತ್ತು ಒಂದು ಆ್ಯಂಟಿ ಇನ್ಫೆಕ್ಟಿವ್ ಡ್ರಗ್ ಆಗಿ ಕೂಡ ಬಳಸ್ಕೊಳ್ತೀವಿ. ಸೊ ಅದಕ್ಕೆ ವಿಶೇಷವಾದ ಒಂದು ಈಗ ಸಸ್ಯಜನ್ಯ ಕೀಟನಾಶಕಗಳಲ್ಲೂ ಬೇವಿನ ಬಳಕೆ ವ್ಯಾಪಕವಾಗಿ ಆಗ್ತಾ ಇದೆ. ಹಾಂ, ಈಗ ಬೇವಿನ ಹಿಂಡಿ, ಬೇವಿನ ಎಣ್ಣೆ ಇದನ್ನೆಲ್ಲ ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ಸಾವಯವ ಕೃಷಿ ಮಾಡುವಂಥವರು ಇದನ್ನು ಬಳಸ್ಕೊಳ್ತಾರೆ. ಅಂದರೆ ಇದಕ್ಕೆ ಬೆಳೆದರೂ ನಾವು ಅದನ್ನು ನಾವೇ ಬಳಕೆ ಮಾಡಬಹುದು, ಆದರೂ ಔಷಧಿಯಾಗಿ ಬಳಕೆ ಮಾಡುವಂಥ ಅವಕಾಶಗಳಿದ್ರೆ ಒಳ್ಳೆಯದು, ಪರಿಸರದಲ್ಲಿ ಇರೋದು ಒಳ್ಳೆಯದು ಅಂತ ನೀವು ಹೇಳೋದು ಈ ಸಸ್ಯಗಳು. ಹೌದು, ಈಗ ಒಂದು ಬೇವಿನ ಮರ ಇದ್ರೆ ಸುತ್ತಮುತ್ತ ಇರುವಂತ ಮರಗಳು ಕ್ಷೇಮವಾಗಿದ್ದಾವೆ ಅಂತ. ಬೇರೆ ಮರಗಳಿಗೆ ಬರುವಂತ ಎಲ್ಲಾ ಕೀಟ ಬಾಧೆಗಳನ್ನ ಅದು ತನ್ನತ್ತ ಸೆಳ್ಕೊಂಡು ಬೇರೆ ಮರಗಳನ್ನ ಸಂರಕ್ಷಿಸುತ್ತೆ. ನಿಮಗೆ ಒಂದು ರೀತಿಯ ಅಡ್ವಾಂಟೇಜ್ ಆಯಿತು, ನೀವೊಬ್ಬರು ಕೃಷಿಕರಾಗಿರೋದು, ಯಾಕಂದ್ರೆ ನಿಮ್ಮ ವೈದ್ಯರಾಗಿ ಔಷಧಿಗಳ ತಯಾರಿಕೆಯಲ್ಲಿ ಏನೆಲ್ಲ ದ್ರವ್ಯಗಳ ಅವಶ್ಯಕತೆ ಇದೆ ಅದನ್ನೆಲ್ಲ ನಿಮ್ಮ ಕೃಷಿ ಭೂಮಿಯಲ್ಲೇ ನೀವು ಹುಡುಕ್ತಾ ಹೋದ್ರಿ. ಹೌದು, ಈಗ ನಾವು ಬಾಲ್ಯದ ದಿನಗಳಲ್ಲಿ ಆಟ ಆಡ್ಬೇಕಾದ್ರೆ ಬಿದ್ದರೆ ರಕ್ತ ಬಂದ ಕೂಡಲೇ ಅಲ್ಲಿ ಸ್ಥಳೀಯವಾಗಿ ಸಿಕ್ತಿದ್ದಂಥ ಒಂದು ಗೊಡ್ಡಣಿಗೆ ಸೊಪ್ಪು ಅದನ್ನು ಕೈಯಲ್ಲಿ ಇಚ್ಕಿ ಅದರ ರಸ ತೆಗೆದು ಅದ್ರ ಮೇಲೆ ಅಂಟಿಸ್ತಿದ್ರು. ಇದನ್ನು ಏನು ನಾವು ಹೋಗಿ ಸ್ಪಿರಿಟಲ್ಲೇ ವಾಶ್ ಮಾಡ್ಕೋಬೇಕು, ಪೌಡರ್ನಲ್ಲೇ ವಾಶ್ ಮಾಡ್ಕೋಬೇಕು ಅನ್ನೋಂಥದ್ದೇನು ಆಗ ಯಾರಿಗೂ ಗೊತ್ತೂ ಇರಲಿಲ್ಲ, ಮತ್ತು ಯಾವುದೇ ರೀತಿ ಸೆಪ್ಟಿಕ್ ಆಗುವಂಥ ಚಾನ್ಸಸ್ ಕೂಡ ಇರ್ತಿರಲಿಲ್ಲ. ಬಟ್ ಇವತ್ತಿನ ದಿನಗಳಲ್ಲಿ ಹೇಗಾಗಿದೆ ಅಂತಂದರೆ ಇದನ್ನು ಎಷ್ಟೋ ಇವತ್ತಿನ ಹಳ್ಳಿಯಲ್ಲಿ ಹುಟ್ಟಿರುವಂಥ ಮಕ್ಕಳುಗಳಿಗೂ ಇದು ಯಾವ ಗಿಡ ಅನ್ನೋದು ಗೊತ್ತಿಲ್ಲ. ನಾವು ಒಂದು ಆ ಕಾಲಘಟ್ಟದಲ್ಲಿ ಬೆಳ್ಕೊಂಡು ಬಂದಿದ್ದರಿಂದ ಅದನ್ನು ಐಡೆಂಟಿಫೈ ಮಾಡಿಕೊಂಡು ಇವತ್ತು ಮತ್ತೆ ಇದು ವೃತ್ತಿಯಲ್ಲಿ ಇದು ಆಯುರ್ವೇದ ವೈದ್ಯನ ಆಗಿದ್ದರಿಂದ ಅದ್ರ ಕಡೆಗೆ ಇನ್ನೂ ಹೆಚ್ಚಿನ ಒಂದು ಆಸಕ್ತಿ ಬಂತು. ಓ, ಇದನ್ನು ನಮ್ಮ ಆಯುರ್ವೇದದಲ್ಲಿ ಎಲ್ಲಿ ಉಲ್ಲೇಖ ಮಾಡಿದ್ದಾರೆ, ಯಾವ ಚಿಕಿತ್ಸೆಗಳಲ್ಲಿ ಇದನ್ನು ಬಳಸ್ಕೋಬೋದು ಅಂತ ಆ ರೀತಿ ಒಂದು ಇನ್ನೂ ಹೆಚ್ಚಿನ ಕ್ಯೂರಿಯಾಸಿಟಿ ಬರಲಿಕ್ಕೆ ಶುರು ಆಯಿತು. ಈಗ ಕೆಲವೊಂದು ಸಂದರ್ಭಗಳಲ್ಲಿ ವೈದ್ಯರ ಹತ್ರ ಹೋಗದೇನೆ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಅವರ ಪರಿಸರದಲ್ಲೇ ಇರುವಂಥ ಈ ರೀತಿಯ ಆಯುರ್ವೇದಿಕ್ ಅಥವಾ ಔಷಧಯುಕ್ತ ಗಿಡಗಳನ್ನು ಬಳಕೆ ಮಾಡಿಕೊಂಡು ಕಷಾಯನೋ ಅಥವಾ ಇನ್ನೇನೋ ಲೇಪನೋ ಏನೋ ಮಾಡ್ಕೊಳ್ಬೋದಾ ಅಂಥ ಪ್ರಯತ್ನಗಳಿಗೆ ನೀವೇನು ಹೇಳ್ತೀರಿ ವೈದ್ಯರಾಗಿ? ಮೊದಲಿಗೆ ನಮಗೆ ನಾವೇ ವೈದ್ಯರಾಗೋದು ಅಷ್ಟು ಒಳ್ಳೆಯದಲ್ಲ, ಆದರೆ ನಾವೀಗ ಮೊದಲು ಸ್ಥಳೀಯವಾಗಿರುವಂಥ ಒಂದು ವೈದ್ಯರಲ್ಲಿಗೆ ಹೋಗಿ ನಿಮ್ಮ ಕಾಯಿಲೆ ಏನು ಅಂತ ಮೊದಲಿಗೆ ಅದನ್ನು ದೃಢಪಡಿಸ್ಕೊಂಡು ನಂತರ ನಿಮ್ಮ ಸ್ಥಳೀಯವಾಗಿ ಸಿಗುವಂಥ ಯಾವ್ಯಾವ ಸಸ್ಯಗಳನ್ನ ಯಾವ್ಯಾವ ಔಷಧಿ ಗಿಡಗಳನ್ನ ನೀವು ಚಿಕಿತ್ಸೆಗೆ ಬಳಸ್ಕೊಳ್ಬೋದು ಅಂತ ಅವರಿಂದ ಮಾಹಿತಿ ಪಡ್ಕೊಂಡು ನಂತರ ಬಳಸೋದು ಒಳ್ಳೆಯದು. ಈಗ ಅಮೃತ ಬಳ್ಳಿ ಕಷಾಯ ಇರ್ಬೋದು, ಸುಮ್ಮನೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರತಿನಿತ್ಯ ಬಳಕೆ ಮಾಡೋದ್ರಿಂದ ಅದೇನಾದರೂ ಉಪಯೋಗ ಆಗುತ್ತಾ ಅನ್ನೋದಾದರೆ, ದಿನ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡ್ಕೊಂಡು ಹೋದಾಗ ನಾವು ಆ ಒಂದು ಸಸ್ಯಕ್ಕೆ ಸಾತ್ಮಿ ಆಗುವಂಥ ಸಂದರ್ಭಗಳು ಇರುತ್ತೆ. ಪ್ರತಿದಿನ ಅದು ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಬಂದಾಗ ನಾವು ನಮ್ಮ ಬಾಡಿ ಅದಕ್ಕೆ ಅಬ್ಯೂಷುವಲ್ ಆಗೋಗಿರುತ್ತೆ. ಸೊ ಹಾಗಾಗಿ ಯಾವ ಔಷಧಿನ ಅದು ಯಾವಾಗ ಅವಶ್ಯಕತೆ ಇದೆ ಅವಾಗ ಮಾತ್ರ ಬಳಕೆ ಮಾಡೋದು ಒಳ್ಳೆಯದು. ಮತ್ತು ನಮ್ಮ ಕಾಯಿಲೆ ಏನು ಅಂತ ಫಸ್ಟು ದೃಢಪಡಿಸ್ಕೊಂಡು ನಂತರ ನಮ್ಮ ಸ್ಥಳೀಯವಾಗಿ ಇರುವಂಥ ದೊರೆಯತಕ್ಕಂಥ ಔಷಧಿ ದ್ರವ್ಯಗಳನ್ನ ಬಳಕೆ ಮಾಡಿಕೊಂಡು ನಾವು ಚಿಕಿತ್ಸೆ ಮಾಡ್ಕೋಬೋದು. ಈಗ ಮೊದಲಿಗೆ ವೈದ್ಯರಲ್ಲಿಗೆ ಹೋಗಿ ನಮ್ಮ ಕಾಯಿಲೆ ಏನು ಅಂತ ದೃಢಪಡಿಸ್ಕೊಂಡು ನಮ್ಮ ಸ್ಥಳೀಯವಾಗಿ ಯಾವ್ಯಾವ ದ್ರವ್ಯಗಳು ಉಪಯೋಗ ಮಾಡ್ಕೋಬೋದು ಅಂತ, ನೆಕ್ಕೆ ಸೊಪ್ಪು, ನುಗ್ಗೆ ಸೊಪ್ಪು ಮತ್ತು ಎಕ್ಕ ಈ ಸೊಪ್ಪುಗಳನ್ನ ಒಂದು ಲೇಪನ ಮಾಡಲಿಕ್ಕೆ ಮಂಡಿ ನೋವಿದ್ದಂಥ ಸಂದರ್ಭದಲ್ಲಿ ಇದು ಇಷ್ಟನ್ನು ಒಂದು ಕಲ್ಕದ ರೀತಿ ಅಂದರೆ ನುಣ್ಣಗೆ ಅದನ್ನು ಅರೆದುಕೊಂಡು ಅದನ್ನು ಮಂಡಿ ನೋವುಗಳಿಗೆ ಅಪ್ಲೈ ಮಾಡ್ಕೋಬೋದು, ಹಚ್ಚಬಹುದು. ಬಟ್ ನಮಗೆ ಆ ಮಂಡಿ ನೋವು ಯಾವ ಕಾರಣದಿಂದ ಬಂದಿದೆ, ಏನು ಇದನ್ನು ಹಚ್ಚೋದ್ರಿಂದ ಗುಣ ಆಗುತ್ತಾ ಇಲ್ಲವೋ ಅನ್ನೋ ನಮ್ಮಲ್ಲಿರುವಂಥ ಒಂದು ಡೌಟ್ಗಳಿಗೆ ಮೊದಲು ವೈದ್ಯರನ್ನು ಭೇಟಿ ಮಾಡಿಕೊಂಡು ಆ ಡೌಟ್ಗಳನ್ನ ಕ್ಲಾರಿಫೈ ಮಾಡಿಕೊಂಡು ನಂತರ ಬಳಸೋದು ಸೂಕ್ತ. ಇನ್ನು ಇರುವಂತಹ 1.5 ಎಕರೆ ಪ್ರದೇಶದಲ್ಲಿ ನೀವು 24 ರೀತಿಯ ಹಣ್ಣುಗಳನ್ನು ಹಾಕಿದ್ದೀರಿ, ಅಂದರೆ ಏನಾದರೂ ಈ ಹಣ್ಣನ್ನು ನಿಮ್ಮ ವೈದ್ಯ ವೃತ್ತಿಯಲ್ಲಿ ಔಷಧಿಯಾಗಿ ಬಳಕೆ ಮಾಡುವಂಥದ್ದು ಹಣ್ಣಿನ ಬೇರೆ ಭಾಗಗಳು, ತೊಗಟೆ ಆಗ್ಬೋದು, ಎಲೆ ಆಗ್ಬೋದು, ಆ ಹಣ್ಣಿನ ಬೀಜ ಆಗ್ಬೋದು, ಹಣ್ಣಿನ ಸಿಪ್ಪೆ ಆಗ್ಬೋದು, ಇದ್ರ ಬಗ್ಗೆನೂ ಏನಾದರೂ ಪ್ರಯತ್ನಗಳು ಮಾಡಿ ಅಲ್ಲೂ ಏನಾದರೂ ನಿಮಗೆ ಫಲಿತಾಂಶ ಸಿಕ್ಕಿದೆಯಾ ಹೇಗೆ? ಈಗ ದಾಳಿಂಬೆಯ ತೊಗಟೆ ರಕ್ತಸ್ತಂಭಕ ಗುಣ ಇರುವಂಥ ಒಂದು ಔಷಧ ಅದು, ಮತ್ತು ರಕ್ತ ವೃದ್ಧಿಗೆ ಕೂಡ ದಾಳಿಂಬೆ ಹೆಚ್ಚು ಅವಶ್ಯಕತೆ ಇದೆ. ಆ ಸಸ್ಯಗಳನ್ನು ಬೆಳೆಸ್ಕೊಂಡಿದ್ದೀವಿ. ಈಗ ಮತ್ತು ಹಲಸಿನ ಎಲೆ ಮೊದಲೇ ಹೇಳಿದಾಗೆ ಪಕ್ಷಾಘಾತ ಚಿಕಿತ್ಸೆಯಲ್ಲಿ ಅದು ಬೇಕು. ಮತ್ತೆ ಸೀಬೆ ಅಂದ್ರೆ ಲಕ್ವ ಆ ಚಿಕಿತ್ಸೆಯಲ್ಲಿ ಅದು ಮುಖಭಾಗ, ಈಗ ಫೇಷಿಯಲ್ ಪಾಲ್ಸಿ ಅಂತ ಏನ್ ಕರಿತೀವಿ ಅದರ ಚಿಕಿತ್ಸೆಯಲ್ಲಿ ಅದರ ಒಂದು ರೋಲ್ ತುಂಬಾನೇ ದೊಡ್ಡದಿದೆ. ಹಲಸಿನ ಎಲೆಯ ರೋಲು ಅದು ಪನಸ ಅಂತ ಕರಿತೀವಿ. ಮತ್ತೆ ಈಗ ಬೇಲ ಇರ್ಬೋದು, ಇದನ್ನ ಬಳಕೆ ಮಾಡ್ಕೊಳ್ಬಹುದು. ಸೀಬೆ ಮೇಲೆ ತುಂಬಾ ಇತ್ತೀಚಿನ ದಿನಗಳಲ್ಲಿ ಡಯಾಬಿಟಿಕ್ ಪೇಷಂಟ್ಗಳಲ್ಲಿ ಹೇಗೆ ಯಾವ ಹಣ್ಣುಗಳನ್ನ ಬಳಸ್ಬಹುದು ಅಂತ ಅಂದಾಗ ಸೀಬೆ ಮತ್ತೆ ಪಪ್ಪಾಯನ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ಬಹುದು ಅಂತ. ಪಪ್ಪಾಯನ ಯಾಕೆ ಬಳಸ್ಬೇಕು ಮಧುಮೇಹದಲ್ಲಿ ಅಂತ ಹೇಳೋದಾದ್ರೆ ಅದರಲ್ಲಿ ವಿಟಮಿನ್ ಎ ಅಂಶ ತುಂಬಾ ಹೇರಳವಾಗಿರುತ್ತೆ. ಡಯಾಬಿಟಿಕ್ ರೆಟಿನೋಪತಿ ಅನ್ನುವಂತ ಒಂದು ತೊಂದರೆ, ದೀರ್ಘಕಾಲೀನ ಮಧುಮೇಹಿಗಳಲ್ಲಿ ಆಗುವಂತ ಒಂದು ತೊಂದರೆ, ಆ ತೊಂದರೆಯನ್ನು ತಡೆಗಟ್ಟಲಿಕ್ಕೆ ಈ ವಿಟಮಿನ್ ಎ ಅಂಶ ತುಂಬ ಅವಶ್ಯಕತೆ ಇರುತ್ತೆ. ಈ ವಿಟಮಿನ್ ಎ ಅಂಶ ಹೇರಳವಾಗಿರುವಂಥ ಕೆಲವು ಹಣ್ಣುಗಳಲ್ಲಿ ಪಪ್ಪಾಯ ಕೂಡ ಒಂದು. ಈ ಹಣ್ಣನ್ನು ನಿಯಮಿತವಾಗಿ ಇನ್ನು ಪಪ್ಪಾಯ ತಿನ್ಲಿಕ್ಕೆ ಹೇಳಿದ್ದಾರೆ ಅಂತೇಳಿ ಇಡೀ ಒಂದು ಹಣ್ಣನ್ನು ಒಂದು ಪೇಷಂಟ್ ಒಂದೇ ದಿನದಲ್ಲಿ ತಿಂದರೆ ಅದು ಕೂಡ ಮಧುಮೇಹನ ಹೆಚ್ಚಿಗೆ ಮಾಡೇ ಮಾಡುತ್ತೆ. ಅಲ್ಪ ಪ್ರಮಾಣದಲ್ಲಿದ್ದಾಗ ಅದು ಔಷಧ, ಅತಿಯಾದ ಪ್ರಮಾಣದಲ್ಲಿ ಅದು ಆಹಾರ, ಅತಿಯಾದಾಗ ಅದು ವಿಷ ಕೂಡ ಆಗುತ್ತೆ. ಬಹಳ ಸಂತೋಷ ಅವಿನಾಶ್, ಸಾಕಷ್ಟು ವಿಚಾರಗಳ ಬಗ್ಗೆ ನೀವು ಮಾಹಿತಿ ಹಂಚಿಕೊಂಡಿದ್ದೀರಿ. ಕಾರ್ಯಕ್ರಮ ಕೇಳ್ತಿರುವಂತಹ ನಮ್ಮ ರೈತ ಬಾಂಧವರಿಗೆ ಒಂದು ಕುತೂಹಲ ಇರುತ್ತೆ, ನಾವು ವೈದ್ಯರಲ್ಲದೆ ಹೋದರೂ ಈ ರೀತಿಯ ಔಷಧಿ ಸಸ್ಯಗಳನ್ನು ನಮ್ಮ ಪರಿಸರದಲ್ಲೇ ಗುರುತಿಸಿ ಅದನ್ನು ಇನ್ನೊಂದಿಷ್ಟು ಹೆಚ್ಚಿಸಿ, ಅಂದರೆ ಒಂದು ಗಿಡ ಇರೋದನ್ನು ಇನ್ನೊಂದು 50-100 ಈ ಥರ ಬೆಳೆಸಿ ಬಳಕೆ ಮಾಡುವಂಥ ಅವಕಾಶಗಳಿದ್ದರೆ ಆರ್ಥಿಕವಾಗೂ ಅವ್ರಿಗೆ ಅನುಕೂಲ ಆಗ್ಬೋದಾ ಹೇಗೆ ಅಂತ ನಿಮ್ಮ? ಹೌದು, ಖಂಡಿತವಾಗಿ ಇವತ್ತು ಔಷಧೀಯ ಸಸ್ಯಗಳ ಅಭಾವ ಇರೋದ್ರಿಂದ ಇಡೀ ಪೂರ್ತಿ ಒಂದೇ ದ್ರವ್ಯನ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯೋದಕ್ಕಿಂತ ಸಾಧ್ಯ ಆದಷ್ಟು ಒಂದು 20 ವಿಧವಾದ ಔಷಧಿ ದ್ರವ್ಯಗಳನ್ನ ಕೆಲವು ಗಿಡಗಳ ಸಂಖ್ಯೆಯಲ್ಲಿ. ಈಗ ನೀವು ಮುಖ್ಯ ಭೂಮಿಯಲ್ಲಿ ಇದನ್ನೇನು ಬೆಳೀತಾ ಇಲ್ಲ, ಎಲ್ಲೆಲ್ಲ ಜಾಗ ಇದೆ ಅಲ್ಲಲ್ಲಿ? ಹೌದು, ಈಗ ನಮ್ಮ ಜಮೀನಲ್ಲಿ ಈಗ ಯಾವುದೇ ಗಿಡಗಳನ್ನ ಬೆಳಿಲಿಕ್ಕೆ ಆಗ್ತಿಲ್ಲ ಅನ್ನುವಂಥ ಜಾಗಗಳನ್ನ ಆಯ್ಕೆ ಮಾಡಿಕೊಂಡು ಈ ಔಷಧಿ ಸಸ್ಯಗಳನ್ನ ಬೆಳೆಸ್ಕೊಂಡಿದ್ದೀವಿ. ಮುಖ್ಯ ಭೂಮಿಯಲ್ಲಿ ಈಗ ಟಿಂಬರ್ ಕೊಡುವಂಥ ಮರಗಳು, ತೇಗದ ಮರ ಇರ್ಬೋದು, ಹೆಬ್ಬೇವು, ಮತ್ತೆ ತೆಂಗು, ಅಡಿಕೆ ಈ ಥರ ಒಂದು ಕೃಷಿನ ಮಾಡಿದ್ದೀವಿ. ಈಗ ತೆಂಗು ಮತ್ತು ಅಡಿಕೆ ಇದನ್ನೆಲ್ಲ ಹಾಕಿ ಉಳಿದಂಥ ಸ್ಥಳ ಏನು ವೇಸ್ಟ್ ಇದ್ರೆ ಏನು ಬೆಳಿಲಿಕ್ಕಾಗಲ್ಲ ನೆರಳಿದೆ ಅಂತ ಜಾಗಗಳಲ್ಲಿ ಆ ನೆರಳಲ್ಲಿ ಯಾವ ಔಷಧಿ ಗಿಡ ಬರುತ್ತೆ ಇಂಥದನ್ನು ನೋಡಿಕೊಂಡು ಅಂಥ ಜಾಗಗಳಲ್ಲಿ ಈ ಔಷಧಿ ಸಸ್ಯಗಳನ್ನ ಬೆಳೆಸ್ಕೊಂಡಿದ್ದೀವಿ. ಮೊದಲು ರೈತರುಗಳು ನೆಕ್ಕಿ ಸೊಪ್ಪನ್ನು ತಮ್ಮ ಬೇಲಿಗಳಲ್ಲಿ ಬೆಳ್ಕೊಳ್ತಿದ್ರು, ಅಥವಾ ಕನ್ನಡದಲ್ಲಿ ಸ್ಥಳೀಯವಾಗಿ ಲಕ್ಕಿ ಸೊಪ್ಪು ಅಂತ ಕೂಡ ಕರೀತಾರೆ. ತುಂಬ ಹೆಚ್ಚಿನ ಕಡೆ ನಾನು ಚಿಕ್ಕವನಿದ್ದಾಗಲಿಂದನೂ ನಾನು ಗಮನಿಸಿದ್ದೀನಿ, ಹೊಲದ ಬೇಲಿಗಳಿಗೆ ಗದ್ದೆ ಬೇಲಿಗಳಿಗೆ ಇದನ್ನು ಹಾಕೊಂತಿದ್ರು. ಇವತ್ತು ಆ ಒಂದು ಅಭ್ಯಾಸ ಏನಿತ್ತು ಅದು ಇವತ್ತಿನ ರೈತರಲ್ಲಿ ಕಾಣ್ತಾ ಇಲ್ಲ. ಇದನ್ನೆಲ್ಲ ಮುಂದುವರಿಸ್ಕೊಂಡು ಹೋಗ್ಬೇಕು. ನಮ್ಮ ಹಿರಿಯರು ಯಾವುದೇ ಅದನ್ನು ಉಪಯೋಗ ಇಲ್ಲದಂತೆ ಯಾವುದನ್ನು ಬೆಳೆಸ್ತಿರ್ಲಿಲ್ಲ. ಇದು ತುಂಬ ಈವನ್ ಎತ್ತಿನ ಹೆಗಲುಬಾವು ಏನಾಗುತ್ತೆ ಅಂತ ಚಿಕಿತ್ಸೆಗೂ ಕೂಡ ಇದನ್ನ ಬಳಸ್ಕೊಳ್ಬಹುದು. ಬರೀ ನಮ್ಮ ಮನುಷ್ಯರಿಗಷ್ಟೇ ಅಲ್ಲ, ಈ ಎತ್ತಿನ ಹೆಗಲುಬಾವಿಗೂ ಕೂಡ ಇದನ್ನ ಏನು ಲಕ್ಕಿ ಸೊಪ್ಪಿನ ಒಂದು ಎಲೆಗಳನ್ನ ಬಳಸ್ಕೊಂಡು ಔಷಧಿ ಮಾಡ್ಕೋಬಹುದು. ಮತ್ತೆ ಹರಳು ಈ ತರ ಸಣ್ಣ ಪುಟ್ಟ ಸ್ಥಳೀಯವಾಗಿ ನಾವು ಏನು ಕಳೆ ಅಂತ ಅನ್ಕೋತೀವಿ ಆ ತರ ಸಸ್ಯಗಳನ್ನಾದ್ರೂ ಅವರು ಸಂರಕ್ಷಿಸಿಕೊಂಡು ಅವರ ಬಳಕೆಗೆ ಉಪಯೋಗ ಮಾಡ್ಕೋಬೋದಾಗಿದೆ. ಇಷ್ಟೆಲ್ಲ ಮಾತಾಡಿದ ಮೇಲೆ ಅವ್ರಿಗೂ ಅನಿಸಿರುತ್ತೆ ನಾವು ಡಾಕ್ಟರ್ ಅವಿನಾಶ್ ಅವ್ರ ಜೊತೆ ಫೋನಲ್ಲಿ ಮಾತಾಡ್ಬೋದಾ ಅಂತ. ಅದು ನಿಮಗೆ ಅವಕಾಶ ಇದೆ ಅಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ನಿಧಾನವಾಗಿ ಕನ್ನಡದಲ್ಲಿ 2 ಸಾರಿ ಹೇಳಿ. 9743701615 9743701615. ಡಾಕ್ಟರ್ ಅವಿನಾಶ್ ಅವರೇ, ಇನ್ನೂ ಏನೆಲ್ಲ ಮಾಡಬೇಕು ಅನ್ನೋ ಕನಸಿದೆ ವೃತ್ತಿಗೆ ಸಂಬಂಧಪಟ್ಟ ಹಾಗೆ, ಹಾಗೇ ನಿಮ್ಮ ಕೃಷಿ ಭೂಮಿಯಲ್ಲಿ ಇನ್ನೂ ಏನೆಲ್ಲ ಮಾಡೋದಕ್ಕೆ ಅವಕಾಶ ಇದೆ ಅಂತ ನಿಮ್ಗನ್ಸುತ್ತೆ ಕನಸಿದೆ? ಈಗಾಗಲೇ ನಾವು ಕೂದಲು ಉದುರುವಂಥ ಸಮಸ್ಯೆಗೆ ಬೇಕಿರುವಂಥ ಒಂದು ಎಣ್ಣೆನ ತಯಾರಿ ಮಾಡಿ ಮಾರಾಟ ಮಾಡ್ತಿದ್ದೇವೆ. ಈಗ ನಮ್ಮ ಕ್ಲಿನಿಕ್ಕಿಗೆ ಬರುವಂಥ ಪೇಷೆಂಟ್ಗಳಿಗೆ ಬೇರೆ ಯಾವುದೇ ಒಂದು ಎಣ್ಣೆಯನ್ನು ಬಳಸ್ದಂತೆ, ಅಂದರೆ ಹೊರಗಡೆಯಿಂದ ತಂದು ಬಳಸ್ದಂತೆ, ನಾವೇ ಗಾಣದಿಂದನೇ ಎಣ್ಣೆ ತೊಗೊಂಡು ಬಂದು ಅದನ್ನು ಸ್ಥಳೀಯವಾಗಿ ಸಿಗುವಂಥ ಎಲ್ಲ ಔಷಧಿ ದ್ರವ್ಯಗಳನ್ನ ಬಳಸ್ಕೊಂಡು ಕೃಷ್ಣಕೇಶ ಅಂತೇಳಿ ಒಂದು ಎಣ್ಣೆಯನ್ನು ನಾವು ಈಗ ಆಲ್ರೆಡಿ ಪ್ರೊಡಕ್ಷನ್ ಮಾಡಲಿಕ್ಕೆ ಶುರು ಮಾಡಿ ಮಾರಾಟ ಕೂಡ ಮಾಡ್ತಿದ್ದೇವೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನೋವಿನ ಎಣ್ಣೆಗಳು, ಈಗ ನಮ್ಮ ಪಂಚಕರ್ಮ ಥೆರಪಿಗಳಿಗೆ ಬೇಕಿರುವಂಥ ನಾನಾ ವಿಧವಾದ ಎಣ್ಣೆಗಳು, ಈಗ ಕ್ಷೀರಬಲ ತೈಲ ಇರ್ಬೋದು. ಕ್ಷೀರಬಲ ತೈಲ ಅನ್ನುವಂಥದ್ದಕ್ಕೆ ತುಂಬ ಏನು ಇಂಗ್ರೀಡಿಯೆಂಟ್ಸ್ ಇರೋದಿಲ್ಲ, ಕೇವಲ 4-5 ಇಂಗ್ರೀಡಿಯೆಂಟ್ಸ್ ಇರುವಂಥ ಒಂದು ತೈಲ. ಆದರೂ ಇವತ್ತು ಮಾರುಕಟ್ಟೆಯಲ್ಲಿ ಸಿಗುವಂಥ ಹೆಚ್ಚಿನ ಕಂಪನಿಗಳು ಅಡಲ್ಟ್ರೇಟೆಡ್ ಇರುವಂಥದ್ದೇ ಇರುತ್ತೆ. ಈಗ ಎಳ್ಳೆಣ್ಣೆಯಿಂದ ಹಿಡಿದು ಎಲ್ಲ ಪ್ರತಿಯೊಂದು ಎಣ್ಣೆಯನ್ನು ಅಡಲ್ಟ್ರೇಟೆಡ್ ಆಗಿರುತ್ತೆ. ಆ ಥರ ಒಂದು ಎಣ್ಣೆಗಳನ್ನು ಬಳಸ್ದಂತೆ ನಮ್ಮ ಟ್ರೀಟ್ಮೆಂಟಿಗೆ ನಾವೇ ಉತ್ಪಾದನೆ ಮಾಡಿ ಒಳ್ಳೆಯ ಒಂದು ನಿರೀಕ್ಷಿತ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಿದ್ದೀವಿ. ಸುಮಾರು ಮೆಡಿಸಿನ್ಸ್ಗಳು ಈಗ ನಮ್ಮ ಪೇಷೆಂಟಿಗೆ ಬೇಕಿರುವಂಥ ಮೆಡಿಸಿನ್ಸ್ಗಳನ್ನ ಈಗಾಗಲೇ ಉತ್ಪಾದನೆ ಮಾಡಲಿಕ್ಕೆ ಶುರು ಮಾಡಿದ್ದೀವಿ. ಮತ್ತು ಕೆಲವೇ ಕೆಲವು ಔಷಧ ದ್ರವ್ಯಗಳಿಗೆ ಸೀಮಿತ ಆಗದಂತೆ ಮುಂದಿನ ದಿನಗಳಲ್ಲಿ ನನಗೆ ಅವಶ್ಯಕತೆ ಇರುವಂಥ ಹೆಚ್ಚಿನ ಔಷಧ ದ್ರವ್ಯಗಳನ್ನ ಬೆಳೆಸಬೇಕು ಅನ್ನೋ ಒಂದು ಆಲೋಚನೆ ಇದೆ. ಬಹಳ ಸಂತೋಷ, ಎಲ್ಲ ನಿಮ್ಮ ಪ್ರಯತ್ನಗಳಿಗೆ ಯಶಸ್ಸು ಸಿಗಲಿ ಅಂತ ನಾವು ಹಾರೈಸ್ತೀವಿ. ನಿಮ್ಮ ಮಾಹಿತಿಗಾಗಿ ಎಲ್ಲ ರೈತ ಬಾಂಧವರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಔಷಧಿಯುಕ್ತ ಸಸ್ಯಗಳ ಕೃಷಿ ಹಾಗೂ ವೈದ್ಯಕೀಯ ಚಿಕಿತ್ಸೆಯಲ್ಲಿ ಬಳಕೆ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ಎಲ್ಪಿ ಅವಿನಾಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಮಿಶ್ರ ಕೃಷಿಯಲ್ಲಿನ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಹೆಗ್ಗಡದೇವನಕೋಟೆ ತಾಲೂಕು ಕಸಬಾ ಹೋಬಳಿ ಹುಲಿಕುರದಲ್ಲಿ ಕೃಷಿ ನಡೆಸುತ್ತಿರುವ ಎಚ್ಎಂ ರವಿಕುಮಾರ್. ಯಾಕೆ ಸಾಹೇಬ್ರೆ ಬೆಳಗ್ಗೆಯಿಂದ ಹಾಗೆ ಸಿಲಿಂಡರ್ ತಗೊಂಡು ಸುತ್ತಾ ಇದ್ದೀರಾ? ಏನ್ ಸಮಾಚಾರ? ಅಯ್ಯೋ ಏನಂತ ಹೇಳಿ ಸರ್, ಗ್ಯಾಸ್ ಖಾಲಿ ಆಗೋಗಿದೆ. ಫಿಲ್ ಮಾಡಿಸಬೇಕು ಅಂದ್ರೆ ಗ್ಯಾಸ್ ಬೆಲೆ ಬೇರೆ ಜಾಸ್ತಿ ಆಗಿದೆ. ಫಿಲ್ ಮಾಡಿಸೋಕ್ ಆಗಲ್ಲ ಅಂದ್ಬಿಟ್ಟು ಫುಲ್ ಸಿಲಿಂಡರ್ ಅಂತೂ ತಗೊಳಕ್ ಆಗಲ್ಲ. ನಮ್ ಲಿಟಲ್ ಗ್ಯಾಸ್ ಇದೆಯಲ್ಲ, ಲಿಟಲ್ ಗ್ಯಾಸ್? ಲಿಟಲ್ ಗ್ಯಾಸ್ ಅವರ 2 kg ಸಿಲಿಂಡರ್ ಸಿಗುತ್ತೆ, ತಗೊಂಡ್ ಬನ್ನಿ. ಲಿಟಲ್ ಗ್ಯಾಸ್ ಕಂಪನಿ, ನಿಯರ್ ಗವರ್ನಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರಬಾದ್, ಮೈಸೂರು. ಈಗ ಜನಪದ ಗೀತೆಗಳು. ತೆಗಿ ತೆಗಿ ಚಿನ್ನವೆ, ತೆಗಿ ತೆಗಿ ರನ್ನವೆ, ತೆಗಿ ತೆಗಿ ಚಿನ್ನವೆ, ತೆಗಿ ತೆಗಿ ರನ್ನವೆ, ತೆಗೆಯೇ ಕೊರಳಿನ ಪದಕಾವೇ, ತೆಗೆಯೇ ಕೊರಳಿನ ಪದಕಾವೇ ನನ್ನ ರಾಣಿ, ತೆಗೆಯೇ ವಜ್ರದ ಬಾಗಿಲ ನೀನು, ತೆಗೆಯೇ ವಜ್ರದ ಬಾಗಿಲ. ತೆಗಿ ತೆಗಿ ಚಿನ್ನವೆ, ತೆಗಿ ತೆಗಿ ರನ್ನವೆ, ತೆಗಿ ತೆಗಿ ಚಿನ್ನವೆ, ತೆಗಿ ತೆಗಿ ರನ್ನವೆ, ತೆಗೆಯೇ ಕೊರಳಿನ ಪದಕಾವೇ, ತೆಗೆಯೇ ಕೊರಳಿನ ಪದಕಾವೇ ನನ್ನ ರಾಣಿ, ತೆಗೆಯೇ ವಜ್ರದ ಬಾಗಿಲ ನೀನು, ತೆಗೆಯೇ ವಜ್ರದ ಬಾಗಿಲ. ಪದಕಾವೇ ತೆಗೆಯೇ ಕೊರಳಿನ ಪದಕಾವೇ ನನ್ನ ರಾಣಿ, ತೆಗೆಯೇ ವಜ್ರದ ಬಾಗಿಲ ನೀನು, ತೆಗೆಯೇ ವಜ್ರದ ಬಾಗಿಲ. ಸೀಮೆ ಆಳೋನು ಧೀರಾನಲ್ಲವೇ ಚೆಲುವಯ್ಯ, ನಾನು ಧೀರಾನಲ್ಲವೇ ಚೆಲುವಯ್ಯ. ತೆಗಿ ತೆಗಿ ಚಿನ್ನವೆ, ತೆಗಿ ತೆಗಿ ರನ್ನವೆ, ತೆಗಿ ತೆಗಿ ಚಿನ್ನವೆ, ತೆಗಿ ತೆಗಿ ರನ್ನವೆ, ತೆಗೆಯೇ ಕೊರಳಿನ ಪದಕಾವೇ, ತೆಗೆಯೇ ಕೊರಳಿನ ಪದಕಾವೇ ನನ್ನ ರಾಣಿ, ತೆಗೆಯೇ ವಜ್ರದ ಬಾಗಿಲ ನೀ, ತೆಗೆಯೇ ವಜ್ರದ ಬಾಗಿಲ. ತೆಗಿ ತೆಗಿ ಚಿನ್ನವೆ ತೆಗಿ ತೆಗಿ ರನ್ನವೆ ತೆಗಿ ತೆಗಿ ಚಿನ್ನವೆ ತೆಗಿ ತೆಗಿ ರನ್ನವೆ ತೆಗೆಯೇ ಕೊರಳಿನ ಪದಕಾವೇ ತೆಗೆಯೇ ಕೊರಳಿನ ಪದಕಾವೇ ನನ್ನ ರಾಣಿ ತೆಗೆಯೇ ವಜ್ರದ ಬಾಗಿಲ ನೀ ತೆಗೆಯೇ ವಜ್ರದ ಬಾಗಿಲ ನೀ ತೆಗೆಯೇ ವಜ್ರದ ಬಾಗಿಲ ಒಂದು ಕಂಬಕ್ಕೆ ರನ್ನ ಒಂದು ಕಂಬಕ್ಕೆ ಚಿನ್ನ ಒಂದು ಕಂಬಕ್ಕೆ ರವರತ್ನ ಕಲ್ಯಾಣವೇ ಸೀತಾ ಕಲ್ಯಾಣವೇ ಕಲ್ಯಾಣವೇ ಸೀತಾ ಕಲ್ಯಾಣವೇ ಚಪ್ಪುರುದ ಮ್ಯಾಲೆ ಹತ್ಯಾವು ಮಲ್ಲಿಗೆ ಮುತ್ತೈದೆರೆ ಮೂಡಿರಮ್ಮ ಕಲ್ಯಾಣವೇ ಸೀತಾ ಕಲ್ಯಾಣವೇ ಕಲ್ಯಾಣವೇ ಸೀತಾ ಕಲ್ಯಾಣವೇ ಮುತ್ತೈದೆರೆ ಮುಡಿದಂತ ಮಲ್ಲಿಗೆ ಚಪ್ಪುರು ಮ್ಯಾಲೆ ಹಾವ್ಯಾವೇ ಕಲ್ಯಾಣವೇ ಸೀತಾ ಕಲ್ಯಾಣವೇ ಕಲ್ಯಾಣವೇ ಸೀತಾ ಕಲ್ಯಾಣವೇ ದಾರೆಯ ಹೋತಿಗೆ ಯಾರ್ಯಾರು ಬರಬೇಕು ಸದುರು ಮಾತವರವರು ಕಲ್ಯಾಣವೇ ಸೀತಾ ಕಲ್ಯಾಣವೇ ಕಲ್ಯಾಣವೇ ಸೀತಾ ಕಲ್ಯಾಣವೇ ಸದುರು ಮಾವನು ತವರವರು ಬರಬೇಕು ಅಣ್ಣ ತಮ್ಮಂದಿರೇ ಬರಬೇಕು ಕಲ್ಯಾಣವೇ ಸೀತಾ ಕಲ್ಯಾಣವೇ ಕಲ್ಯಾಣವೇ ಸೀತಾ ಕಲ್ಯಾಣವೇ ಒಂದು ಕಂಬಕ್ಕೆ ರನ್ನ ಒಂದು ಕಂಬಕ್ಕೆ ಚಿನ್ನ ಒಂದು ಕಂಬಕ್ಕೆ ರವರತ್ನ ಕಲ್ಯಾಣವೇ ಸೀತಾ ಕಲ್ಯಾಣವೇ ಕಲ್ಯಾಣವೇ ಸೀತಾ ಕಲ್ಯಾಣವೇ ದಾರಿನ ಹೊತ್ತಿಗೆ ಯಾರ್ಯಾರು ಬರಬೇಕು ತಾಯಿ ತಂದೆರೇ ಬರಬೇಕು ಕಲ್ಯಾಣವೇ ಸೀತಾ ಕಲ್ಯಾಣವೇ ಕಲ್ಯಾಣವೇ ಸೀತಾ ಕಲ್ಯಾಣವೇ ದಾರಿನ ಹೊತ್ತಿಗೆ ಯಾರ್ಯಾರು ಬರಬೇಕು ದೇವಿ ದೇವೇಂದ್ರನೇ ಬರಬೇಕು ಕಲ್ಯಾಣವೇ ಸೀತಾ ಕಲ್ಯಾಣವೇ ಕಲ್ಯಾಣವೇ ಸೀತಾ ಕಲ್ಯಾಣವೇ ಒಂದು ಕಂಬಕ್ಕೆ ರನ್ನ ಒಂದು ಕಂಬಕ್ಕೆ ಚಿನ್ನ ಒಂದು ಕಂಬಕ್ಕೆ ಜನಪದ ಗೀತೆಗಳನ್ನು ಕೇಳಿದಿರಿ. कोरोना वायरस के खतरे से बचते हुए फसल की कटाई बिक्री खरीद नई फसल की जुताई और बुआई सुरक्षित हो सकती है अगर हम लगातार हाथों को साबुन और साफ पानी से नियमित अंतराल पर धोते रहें। नाक मुंह को मास्क गमछे या कपड़े से ढक कर रखें। आंख कान नाक मुंह न छुएं। आपस में